ಅವರಿಗೆ ಸಿಗ್ತದೆ ಅನ್ನುವಂಥದ್ದು, ಸಮರ್ಪಕವಾಗಿ ಅನುಷ್ಠಾನ ಆಗಬೇಕು ಆಗಬೇಕು ಅನ್ನುವಂಥದ್ದು. ಈಗ ಮುಖ್ಯವಾಗಿ ಈ ತಾಲೂಕು ಪಂಚಾಯತಿಯಿಂದ ಸಿಗುವಂತಹ ಯೋಜನೆಗಳು ಯಾವುದೆಲ್ಲ? ಸರ್ಕಾರದಿಂದ ಬರುವಂತಹ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಇಲ್ಲಿಂದ ಬರುವಂತಹ ವಿವಿಧ ಯೋಜನೆಗಳಿದೆ. ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಇದೆ, ಅದೇ ರೀತಿ ವಿವಿಧ ವಸತಿ ಯೋಜನೆಗಳಿದೆ, ಕುಡಿಯುವ ನೀರಿನ ಯೋಜನೆಗಳಿದೆ, ಸ್ವಚ್ಛತೆಗೆ ಸಂಬಂಧಪಟ್ಟಂತೆಯೇ ಬೇರೆ ಬೇರೆ ಕಾರ್ಯಕ್ರಮಗಳಿದೆ. NRLM ಅಂತೇಳುವಂಥ ರಾಷ್ಟ್ರೀಯ ಗ್ರಾಮೀಣ ಜೀವನೋಪಾಯ ಯೋಜನೆ ಅಂತ ಇದೆ. ಈ ಎಲ್ಲ ಕಾರ್ಯಕ್ರಮಗಳು ಗ್ರಾಮ ಪಂಚಾಯತ್ ಮೂಲಕ ಅನುಷ್ಠಾನ ಆಗ್ತದೆ, ಇದರ ಮೇಲುಸ್ತುವರಿಯನ್ನು ತಾಲೂಕು ಪಂಚಾಯತ್ ಮಾಡ್ತಾ ಇದೆ. ಈಗ ಮುಖ್ಯವಾಗಿ ನೀವು ಕೆಲವು ಯೋಜನೆಗಳ ಬಗ್ಗೆ ಹೇಳಿದ್ರಿ, ಇದರಲ್ಲಿ ನಾವು ಕೆಲವು ವರ್ಷಗಳಿಂದ ಪ್ರಚಲಿತದಲ್ಲಿರುವ ಹೆಚ್ಚು ಗೊತ್ತಿರುವಂಥ ಒಂದು ಯೋಜನೆ ಅಂದರೆ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಅಂತೇಳಿ. ಮುಖ್ಯವಾಗಿ ಈ ಯೋಜನೆ ಪ್ರತಿ ವರ್ಷದಿಂದ ವರ್ಷಕ್ಕೆ ಬೇರೆ ಬೇರೆ ರೀತಿಯ ಆಯಾಮಗಳನ್ನು ಪಡೆದುಕೊಳ್ತಾ ಇದೆ. ಇಂಥ ಸಂದರ್ಭದಲ್ಲಿ ಈ ಯೋಜನೆ ಅಡಿಯಲ್ಲಿ ಏನೇನು ಕೆಲಸಗಳು ನಡ್ಕೊಂಡು ಬಂದಿದ್ದಾವೆ, ಬರ್ತಾ ಇದ್ದಾವೆ? ಈ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆ ಅಂತ ಹೇಳುವಂಥದ್ದು 2005 ಒಂದು ಕಾಯ್ದೆಯ ಮೂಲಕ ಜಾರಿಗೆ ಬಂದಂತಹ ಯೋಜನೆ. ಇದು 2006 ಫೆಬ್ರವರಿಯಲ್ಲಿ ಪ್ರಾರಂಭವಾಯಿತು ಕರ್ನಾಟಕದಲ್ಲೂ ಕೂಡ, ಅಂದರೆ ಇದು ಪ್ರಾರಂಭವಾಗಿದೆ. ಗ್ರಾಮೀಣ ಪ್ರದೇಶದಲ್ಲಿರುವಂತಹ ನಾಗರಿಕರಿಗೆ ಇದು ಕೊಡುವಂತಹ ಒಂದು ಯೋಜನೆ. ಈ ಯೋಜನೆಯಲ್ಲಿ ಬಹಳಷ್ಟು ಕಾರ್ಯಕ್ರಮಗಳನ್ನು ಕಾಮಗಾರಿಗಳನ್ನು ತೆಗೆದುಕೊಳ್ಳಲಿಕ್ಕೆ ಅವಕಾಶವಿದೆ. ಇವತ್ತಿನ ದಿನಕ್ಕೆ ಕೂಡ ಸುಮಾರು 266 ಕಾಮಗಾರಿಗಳನ್ನು ಕೈಗೆತ್ತಿಕೊಳ್ಳಲಿಕ್ಕೆ ಸರ್ಕಾರ ಒಂದು ಪಟ್ಟಿಯನ್ನು ಬಿಡುಗಡೆ ಮಾಡಿದೆ. ಅದರ ಪ್ರಕಾರ ಗ್ರಾಮ ಪಂಚಾಯಿತಿಯ ಮೂಲಕ ಈ ಕಾಮಗಾರಿಯನ್ನು ಅನುಷ್ಠಾನಗೊಳಿಸಲಾಗ್ತಾ ಇದೆ. ಈಗ ಮೊದಲಿಗೆ 2005 ಇದು ಪ್ರಾರಂಭ ಆಗಿದೆ ಅಂತ ಹೇಳಿದ್ರಿ, ಅಲ್ಲಿಂದ ಇಲ್ಲಿವರೆಗೆ ಏನು ವ್ಯತ್ಯಾಸಗಳನ್ನು ಅದರಲ್ಲಿ ಕಾಣ್ತಾ ಇದ್ದೀರಿ? ಬಹಳಷ್ಟು ಬದಲಾವಣೆ ಆಗಿದೆ ಗ್ರಾಮೀಣ ಪ್ರದೇಶದಲ್ಲಿ. ಈ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆ ಅಂತ ಹೇಳುವಂಥದ್ದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೂಡ ಒಂದು ಮನ್ನಣೆಯನ್ನು ಪಡೆದಂತಹ ಕಾರ್ಯಕ್ರಮ. ಬಹಳಷ್ಟು ಬದಲಾವಣೆಗಳಾಗಿದೆ, ಬಹಳಷ್ಟು ಸುಧಾರಣೆಗಳಾಗಿದೆ. ಗ್ರಾಮೀಣ ಬಡತನ ನಿವಾರಣೆಯಾಗಿದೆ, ಮೂಲಭೂತ ಸೌಕರ್ಯಗಳ ವೃದ್ಧಿಯಾಗಿದೆ, ಕಚ್ಚಾ ರಸ್ತೆಗಳಿದ್ದದ್ದು ಕಾಂಕ್ರೀಟ್ ರಸ್ತೆಗಳಾಗಿದೆ, ರಸ್ತೆ ಸಂಪರ್ಕ ಇಲ್ಲದಲ್ಲಿ ಕಚ್ಚಾ ರಸ್ತೆಗಳ ನಿರ್ಮಾಣ ಆಗಿದೆ, ಚರಂಡಿ ವ್ಯವಸ್ಥೆ ಮಾಡಿದ್ದಾರೆ, ಅರಣ್ಯೀಕರಣ ಆಗಿದೆ, ಬಹಳಷ್ಟು ರಾಜರ ಕಾಲದಲ್ಲಿ ನಿರ್ಮಾಣವಾಗಿರುವಂತಹ ಕೆರೆಗಳ ಅಭಿವೃದ್ಧಿಯಾಗಿದೆ, ಗ್ರಾಮೀಣ ಪ್ರದೇಶದಲ್ಲಿ ಉದ್ಯಾನವನಗಳ ಅಭಿವೃದ್ಧಿಯಾಗಿದೆ, ಸ್ಮಶಾನಗಳ ಅಭಿವೃದ್ಧಿಯಾಗಿದೆ, ಸ್ಮಶಾನಗಳ ರಚನೆಯಾಗಿದೆ. ಹೀಗೆ ಅದರ ಜೊತೆಗೆ ವೈಯಕ್ತಿಕ ಫಲಾನುಭವಿಗಳು, ಅವರ ಕೃಷಿ ಅಭಿವೃದ್ಧಿ ಇರಬಹುದು, ಹೈನುಗಾರಿಕೆ ಇರಬಹುದು, ಪಶುಸಂಗೋಪನೆ ಇರಬಹುದು, ವಸತಿ ಯೋಜನೆಯಲ್ಲಿ ಮನೆ ನಿರ್ಮಾಣ ಮಾಡುವಾಗ ಅಲ್ಲಿ ಕೂಡ ವಸತಿ ಯೋಜನೆಯ ಘಟಕ ವೆಚ್ಚದ ಜೊತೆಗೆ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಕೂಡ 90 ಮಾನವ ದಿನಗಳ ಒಂದು ಕೂಲಿಯನ್ನು ಅವರಿಗೆ ನೀಡಲಾಗ್ತಾ ಇದೆ. ಈಗ ಈ ಉದ್ಯೋಗ ಖಾತ್ರಿ ಅಂತ ಹೇಳುವುದರಲ್ಲಿ ಖಾತ್ರಿ ಅನ್ನುವ ಒಂದು ಶಬ್ದ ಉಂಟು, ಮುಖ್ಯವಾಗಿ ಉದ್ಯೋಗ ಖಾತ್ರಿ ಯಾವ ಖಾತ್ರಿಯನ್ನು ನೀಡುತ್ತದೆ? ನಾನು ಆವಾಗಲೇ ಹೇಳಿದೆ, ಇದು ಒಂದು ಕಾಯ್ದೆಯ ಮೂಲಕ ಬಂದಿರುವಂತಹ ಯೋಜನೆ. ಖಾತ್ರಿ ಅಂದರೆ ಯಾವುದೇ ಒಬ್ಬ ವ್ಯಕ್ತಿ ಉದ್ಯೋಗ ಚೀಟಿ ಮಾಡಿಸಿದ್ದು, ಅವನಿಗೆ ಉದ್ಯೋಗ ಬೇಕು ಅಂತೇಳಿ ಅವನೇನಾದರೂ ಗ್ರಾಮ ಪಂಚಾಯತಿಗೆ ಅರ್ಜಿ ಸಲ್ಲಿಸಿದರೆ 15 ಅವನಿಗೆ ಉದ್ಯೋಗವನ್ನು ಒದಗಿಸಿಕೊಡಬೇಕು ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ. ಅದು ಕೊಟ್ಟಿಲ್ಲ ಅಂತೇಳಿದರೆ ಅವರಿಗೆ ನಿರುದ್ಯೋಗ ಭತ್ಯೆ ಕೂಡ ಕೊಡಲಿಕ್ಕೆ ಅವಕಾಶ ಇದೆ, ಅದನ್ನು ಕಾನೂನುಬದ್ಧವಾಗಿ ಅವನು ಪಡೆಯಲಿಕ್ಕೆ ಕೂಡ ಅವಕಾಶ ಇದೆ. ಅದಕ್ಕೋಸ್ಕರ ಇದು ಉದ್ಯೋಗ ಖಾತ್ರಿ ಅಂದರೆ ಅರ್ಜಿ ಸಲ್ಲಿಸಿದವರಿಗೆ ಪ್ರತಿಯೊಬ್ಬರಿಗೂ ಉದ್ಯೋಗ ಸಿಗ್ತದೆ ಅಂತೇಳುವ ಉದ್ದೇಶದಿಂದ ಈ ಖಾತ್ರಿ ಎಂಬ ಪದ ಬಳಕೆಯಾಗಿದೆ. ಈಗ ಇದರಲ್ಲಿ ಉದ್ಯೋಗ ಏನು ಸಿಗ್ತದೆ ಅಂದರೆ ಅಕುಶಲ ಕೂಲಿ ಅಂತ ಹೇಳ್ತಾರೆ, ಸ್ಕಿಲ್ಡ್ ವರ್ಕ್ ಅಲ್ಲ. ಸಾಮಾನ್ಯವಾಗಿ ಯಾವುದೇ ಸ್ಕಿಲ್ ಇಲ್ಲದ ವ್ಯಕ್ತಿ ಕೂಡ ಈ ಕೂಲಿಯನ್ನು ಮಾಡ್ಬೋದು. ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಏನು ಪ್ರತಿ ವರ್ಷ ಒಂದು ಕ್ರಿಯಾ ಯೋಜನೆ ಅಂತ ರೂಪಿಸ್ತಾರೆ, ಏನೇನು ಕಾಮಗಾರಿಗಳನ್ನು ಕೈಗೆತ್ತಿಕೊಳ್ಬಹುದು ಅಂತೇಳಿ. ಉದ್ಯೋಗ ಖಾತ್ರಿ ಯೋಜನೆ ಯಾವ ಯಾವ ಏರಿಯಾದಲ್ಲಿ ಯಾವ ಯಾವ ಗ್ರಾಮದಲ್ಲಿ ಅಥವಾ ಯಾವ ವಾರ್ಡಲ್ಲಿ ಕಾಮಗಾರಿಗಳ ಒಂದು ಗುಚ್ಛ ಇರುತ್ತದೆ ಅಂದರೆ ಅದಕ್ಕೆ ಕ್ರಿಯಾ ಯೋಜನೆ ಅಂತ ಹೇಳಿದೆ. ಆ ಕ್ರಿಯಾ ಯೋಜನೆಯಲ್ಲಿರುವ ಕಾಮಗಾರಿಗಳನ್ನು ಆರ್ಥಿಕ ವರ್ಷದಲ್ಲಿ ಅನುಷ್ಠಾನ ಮಾಡಬೇಕಾಗ್ತದೆ. ಯಾರಾದರೂ ಉದ್ಯೋಗ ಕೇಳಿಕೊಂಡು ಪಂಚಾಯತಿಗೆ ಅರ್ಜಿ ಸಲ್ಲಿಸಿದಾಗ ಇಂತಹ ವರ್ಕ್ ಇದೆ, ಇದನ್ನು ಕಾಮಗಾರಿಯನ್ನು ಪ್ರಾರಂಭಿಸಿ ಅಂತೇಳಿ ಅವರಿಗೆ ಆ ವರ್ಕನ್ನು ಹಂಚಿಕೆ ಮಾಡುವಂತಹ ಕೆಲಸ ಆ ಗ್ರಾಮ ಪಂಚಾಯತಿ ಮಾಡ್ತದೆ. ಸರ್ಕಾರದ ಕಾರ್ಯಕ್ರಮಗಳನ್ನು ಮಾತ್ರ ಇದರಲ್ಲಿ ಮಾಡುವಂಥದ್ದು ಅಥವಾ ವೈಯಕ್ತಿಕವಾಗಿ ಇರುವಂತಹ ಕೆಲಸಗಳನ್ನು ಇದರಲ್ಲಿ ಮಾಡಬಹುದು? ಇದರಲ್ಲಿ ಎರಡು ವಿಧ ಇದೆ, ಒಂದು ಸಮುದಾಯ ಆಧಾರಿತ ಕಾಮಗಾರಿಗಳು ಅಂತೇಳಿ, ಇನ್ನೊಂದು ವೈಯಕ್ತಿಕ ಕಾಮಗಾರಿಗಳು ಅಂತೇಳಿದೆ. ವೈಯಕ್ತಿಕ ಕಾಮಗಾರಿ ಅಂತೇಳಿದರೆ ಸಣ್ಣ ರೈತರು ಇರ್ಬೋದು, ಪರಿಷ್ಠ ಜಾತಿ ಪರಿಷ್ಠ ಪಂಗಡ ವರ್ಗದವರು ಇರ್ಬೋದು, ಈ ರೀತಿ ದುರ್ಬಲ ವರ್ಗದವರಿಗೆ ಒಂದು ಅವರ ವೈಯಕ್ತಿಕ ಜಮೀನಿನಲ್ಲಿ ಕೃಷಿ ಹೊಂಡ ಮಾಡ್ಬೋದು, ವೈಯಕ್ತಿಕ ತೆರೆದ ಬಾವಿಗಳನ್ನು ಮಾಡ್ಬೋದು, ಹೈನುಗಾರಿಕೆ ಮಾಡ್ಬೋದು, ಹೈನುಗಾರಿಕೆಗೆ ಪೂರಕವಾಗಿ ದನದ ಕೊಟ್ಟಿಗೆ ಮಾಡ್ಕೊಳ್ಬೋದು, ಆಡು ಶೆಡ್ ಮಾಡ್ಬೋದು, ಕುರಿ ಶೆಡ್ ಮಾಡ್ಬೋದು, ಕೋಳಿ ಶೆಡ್ಗಳನ್ನು ಮಾಡ್ಬೋದು, ಎರೆಹುಳು ಗೊಬ್ಬರದ ಗುಂಡಿ ಮಾಡ್ಬೋದು, ತ್ಯಾಜ್ಯ ಗುಂಡಿ ಮಾಡ್ಬೋದು, ವೈಯಕ್ತಿಕ ಶೌಚಾಲಯ ನಿರ್ಮಾಣ ಮಾಡ್ಬೋದು, ಈ ಥರ ಬಹಳಷ್ಟು ಕಾಮಗಾರಿಗಳನ್ನು ಮಾಡಿಕೊಳ್ಳಿಕ್ಕೆ ಅವಕಾಶ ಇದೆ. ಅದರ ಜೊತೆಗೆ ಕೃಷಿಯಲ್ಲಿ ಮಲ್ಲಿಗೆ ಕೃಷಿ ಇರ್ಬೋದು, ರಂಬೂಟನ್ ಕೃಷಿ ಇರ್ಬೋದು, ಅಡಿಕೆ ಕೃಷಿ ಇರ್ಬೋದು, ಇವುಗಳನ್ನು ಕೂಡ ಮಾಡಲಿಕ್ಕೆ ಅವಕಾಶ ಇದೆ. ಇದು ವೈಯಕ್ತಿಕವಾಗಿ ಹೇಳಿದ್ರಿ, ಸಾಮುದಾಯಿಕವಾಗಿ ಏನು ಕಾರ್ಯಕ್ರಮಗಳು ಇದರಲ್ಲಿ ನಡೆಯುತ್ತವೆ? ಸಾಮುದಾಯಿಕವಾಗಿ ರಸ್ತೆಗಳು ಇರ್ಬೋದು, ರಸ್ತೆಗಳ ರಚನೆ, ಸಾರ್ವಜನಿಕ ಕೆರೆಗಳ ಅಭಿವೃದ್ಧಿ, ಉದ್ಯಾನವನ ಇದೆ, ನೆಡುತೋಪುಗಳು, ಅರಣ್ಯೀಕರಣ ಮಾಡ್ಬೋದು, ಆಮೇಲೆ ಹೂಳೆತ್ತು, ನಾಲಾ ಹೂಳೆತ್ತುವುದು ಅಂತ ಮಳೆಗಾಲದಲ್ಲಿ ಮಳೆ ನೀರು ಹರಿದೋಗುವಂತಹ ನಾಲೆಗಳ ಹೂಳೆತ್ತುವ ಕಾಮಗಾರಿಯನ್ನು ಮಾಡ್ಬೋದು, ಶಾಲಾ ಆಟದ ಮೈದಾನ ಮಾಡ್ಬೋದು, ಕಬಡ್ಡಿ ಖೋಖೋ ಇಂಥ ಅಂಕಣಗಳನ್ನು ಮಾಡಲಿಕ್ಕೆ ಅವಕಾಶ ಇದೆ, ಸ್ಮಶಾನ ಅಭಿವೃದ್ಧಿ ಇದೆ, ಸ್ಮಶಾನ ರಚನೆ ಮಾಡಲಿಕ್ಕೆ ಅವಕಾಶ ಇದೆ, ರಸ್ತೆ ಬದಿಗಳಲ್ಲಿ ನಡುತೋಪು ಮಾಡ್ಬೋದು, ಅಂಗನವಾಡಿ ಕಟ್ಟಡಗಳ ನಿರ್ಮಾಣಕ್ಕೆ ಅವಕಾಶ ಇದೆ, ಅದೇ ರೀತಿ ಸ್ವಚ್ಛತಾ ಸಂಕೀರ್ಣಗಳನ್ನು ಮಾಡಲಿಕ್ಕೆ ಅವಕಾಶ ಇದೆ. ಸಮುದಾಯ ಇಂಗುಗುಂಡಿಗಳು, ಇಂಗುಗುಂಡಿ ಅಂದರೆ ಬಚ್ಚಲು ಗುಂಡಿಗಳು, ಮನೆಯಲ್ಲಿ ಅಥವಾ ಈ ಕಾಲೋನಿಗಳಲ್ಲಿ ನಾವು ಅಡುಗೆ ಮಾಡಿ ಅಥವಾ ಸ್ನಾನದ ನೀರು ನೇರವಾಗಿ ಹರಿದು ಬಿಡುವ ಬದಲು ಅದನ್ನು ಇಂಗಿಸುವ ಉದ್ದೇಶದಿಂದ ಇಂಗುಗುಂಡಿಗಳ ಒಂದು ನಿರ್ಮಾಣ ಮಾಡಲಿಕ್ಕೆ ಕೂಡ ಇದರಲ್ಲಿ ಅವಕಾಶ ಇದೆ. ಈಗ ಇದು ಜಾಬ್ ಕಾರ್ಡ್ ಇದಕ್ಕೆ ಮುಖ್ಯ ಅಗತ್ಯ ಅಂತ ಹೇಳಿದ್ರಿ, ಈ ಜಾಬ್ ಕಾರ್ಡನ್ನು ಯಾರು ಮಾಡಿಸಬಹುದು, ಹೇಗೆ ಮಾಡಿಸುವಂಥದ್ದು? ಭಾರತದ ಪ್ರತಿಯೊಬ್ಬ ನಾಗರಿಕನು ಈ ಜಾಬ್ ಕಾರ್ಡನ್ನು ಮಾಡಿಸ್ಬೋದು. ಕನಿಷ್ಠ ವಯೋಮಿತಿ 18 ವರ್ಷ ಆಗಿರಬೇಕು. ಆಮೇಲೆ ಗ್ರಾಮ ಪಂಚಾಯತಿಯಲ್ಲಿ ಹೋಗಿ ಈ ಜಾಬ್ ಕಾರ್ಡನ್ನು ಮಾಡಿಸ್ಕೊಳ್ಬೋದು. ಹೇಗೆ ಅದಕ್ಕೆ ಅಪ್ಲಿಕೇಶನ್ ಏನಾದರೂ ಇರ್ತದೆ, ಹೇಗೆ ಅವರು ಏನೇನು ವಿವರಗಳೆಲ್ಲ ಬೇಕಾಗ್ತದೆ? ನಿಮ್ಮ ಹತ್ತಿರದ ಗ್ರಾಮ ಪಂಚಾಯತಿ, ಅವರು ಯಾವ ಗ್ರಾಮ ಪಂಚಾಯತಿಯ ನಿವಾಸಿ ಆಗಿರುತ್ತಾರೋ ಆ ಗ್ರಾಮ ಪಂಚಾಯತಿ ಕಚೇರಿಗೆ ಭೇಟಿ ನೀಡಿ ಅಲ್ಲಿ ಅವರ 3 ಭಾವಚಿತ್ರಗಳನ್ನು ಕೊಡಬೇಕು, ಪಾಸ್ಪೋರ್ಟ್ ಸೈಜ್ ಇದ್ದು, ಪಡಿತರ ಚೀಟಿ ಕೊಡಬೇಕು, ಉಳಿತಾಯ ಖಾತೆ ಬ್ಯಾಂಕಿನ ಪಾಸ್ಬುಕ್ಕಿನ ಒಂದು ಪ್ರತಿಯನ್ನು ಕೊಡಬೇಕು, ಆಧಾರ್ ಕಾರ್ಡ್ ಪ್ರತಿಯನ್ನು ಕೊಟ್ಟರೆ ತಕ್ಷಣದಲ್ಲಿ ರಿಜಿಸ್ಟರ್ ಆಗ್ತದೆ. ಒಂದು ಕುಟುಂಬಕ್ಕೆ ಒಟ್ಟಿಗೆ ರಿಜಿಸ್ಟ್ರೇಷನ್ ಮಾಡ್ಬೋದು. ಯಾರೆಲ್ಲ ಸದಸ್ಯರು ಆ ಜಾಬ್ ಕಾರ್ಡಲ್ಲಿ ಒಳಗೊಳ್ಬೇಕೋ ಅಷ್ಟು ಜನರ ಈ ಮೇಲ್ಕಂಡ ದಾಖಲಾತಿಗಳನ್ನು ಅಲ್ಲಿ ಕೊಟ್ಟರೆ ಏಕಕಾಲದಲ್ಲಿ ರಿಜಿಸ್ಟ್ರೇಷನ್ ಮಾಡ್ಬೋದು. ಈ ರಿಜಿಸ್ಟ್ರೇಷನ್ ಆದಮೇಲೆ ಅವರಿಗೆ ಏನು ಸಿಗುವಂತಹ ಸವಲತ್ತುಗಳು? ಈಗ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಯಾವುದೇ ಒಂದು ಸವಲತ್ತು ಪಡಿಬೇಕಿದ್ರೆ ಅಥವಾ ಕೂಲಿಯನ್ನು ಪಡಿಬೇಕು ಅಂತಿದ್ರೆ ಈ ಜಾಬ್ ಕಾರ್ಡ್ ಮಾಡಿಸಿರುವಂಥದ್ದು ಕಂಪಲ್ಸರಿ ಆಗಿರುತ್ತದೆ. ಸಾಮಾನ್ಯ ಎಷ್ಟು ದಿವಸಗಳ ಮತ್ತು ಎಷ್ಟು ಕೂಲಿ ಇವರಿಗೆ ಸಿಗ್ತದೆ? ದಿನ ಒಂದಕ್ಕೆ 349 ರೂಪಾಯಿ ಕೂಲಿ ಇದೆ ಪ್ರಸ್ತುತ ದರ. ಒಂದು ಕುಟುಂಬಕ್ಕೆ ಕನಿಷ್ಠ 100 ದಿನಗಳ ಒಂದು ಉದ್ಯೋಗವನ್ನು ಈ ಯೋಜನೆಯಲ್ಲಿ ಒಂದು ಆರ್ಥಿಕ ವರ್ಷದಲ್ಲಿ ಕೊಡಲಾಗ್ತದೆ. ಈ ಎಲ್ಲ ವರ್ಷದ ಕೂಲಿ ಕೂಡ ಸರ್ಕಾರದಿಂದಲೇ ಕೊಡುವಂಥದ್ದು? ಹೇಗೆ? ಹೌದು ಸರ್, ಕಂಪ್ಲೀಟ್ ಆಗಿ ಸರ್ಕಾರದಿಂದಲೇ ಕೊಡಲಾಗ್ತದೆ. ಈಗ ಇವರಿಗೆ ಈ ಯೋಜನೆಯಲ್ಲಿ ಭಾಗವಹಿಸಲಿಕ್ಕೆ ಸಾಮುದಾಯಿಕ ಕಾರ್ಯಕ್ರಮಗಳಲ್ಲೋ ಅಥವಾ ವೈಯಕ್ತಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸೋದಾ ಇವರು ಅಂತ ಹೇಳಿದರೆ, ಈಗ ವೈಯಕ್ತಿಕವಾಗಿಯೂ ಕೂಡ ಕೆಲವು ಕೆಲಸಗಳನ್ನೆಲ್ಲ ಮಾಡ್ಬೋದು ಅಂತ ಹೇಳಿದ್ರಿ, ಇದರಲ್ಲಿ ಯಾವುದರಲ್ಲಿ ಭಾಗವಹಿಸುವುದು ಅಂತ ಹೇಗೆ ನಿರ್ಧಾರ ಮಾಡ್ತೀರಿ ಅಂತ? ಗ್ರಾಮ ಪಂಚಾಯತಿನಲ್ಲೇ ಅವರು ಕೆಲಸವನ್ನು ಹಂಚಿಕೆ ಮಾಡಿಕೊಡ್ತಾರೆ. ವೈಯಕ್ತಿಕ ಫಲಾನುಭವಿಯಾಗಿದ್ದರೆ ಅವರ ಮನೆಯಲ್ಲಿ ಏನಾದರೂ ವೈಯಕ್ತಿಕ ಕಾಮಗಾರಿ ಮಾಡಿದರೆ ಅದರಲ್ಲೂ ಕೂಡ ಭಾಗವಹಿಸಲಿಕ್ಕೆ ಅವಕಾಶ ಇದೆ. ಅಥವಾ ಅವರ ಇಚ್ಛೆ ವ್ಯಕ್ತಪಡಿಸಿದರೆ ಅವರಿಗೆ ಮನೆಗೆ ಹತ್ತಿರ ಅಥವಾ ಸಮೀಪದಲ್ಲಿರುವಂತಹ ಕಾಮಗಾರಿಗಳು ನಡೀತಿದ್ರೆ ಅಲ್ಲಿ ಕೂಡ ಮಾಡ್ಬೋದು. ಅಥವಾ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಎಲ್ಲಿ ಇಂಥ ಕಡೆ ನಿಮಗೆ ಕೆಲಸವನ್ನು ಹಂಚಿಕೆ ಮಾಡಲಾಗಿದೆ ಆ ಪ್ರದೇಶದಲ್ಲಿ ಅವರು ಹಂಚಿಕೆ ಮಾಡಲಿಕ್ಕೆ ಅವಕಾಶ ಇದೆ. ಈಗ ವೈಯಕ್ತಿಕ ಕಾಮಗಾರಿ ಮಾಡುವಾಗ ಇದಕ್ಕೆ ಅನುದಾನಗಳೇನಾದರೂ ಕೂಡ, ಅಂದರೆ ಏನಾದರೂ ಕೂಡ ಅವರಿಗೆ ಸಬ್ಸಿಡಿ ಇಂಥದ್ದೇನಾದರೂ ದೊರೆಯುವಂಥದ್ದುಂಟ? ಇದರಲ್ಲಿ ಘಟಕ ವೆಚ್ಚ ಇದೆ ಸರ್, ಆ ಘಟಕ ವೆಚ್ಚದ ಪ್ರಕಾರ ಪೂರ್ಣ ಪ್ರಮಾಣದ ಒಂದು ಅನುದಾನ ಅವರಿಗೆ ಬಿಡುಗಡೆ ಆಗ್ತದೆ. ಇದರಲ್ಲಿ ಪೂರ್ಣ ಪ್ರಮಾಣದಲ್ಲಿ ಸಬ್ಸಿಡಿ. ಈಗ ಒಂದು ತೆರೆದ ಬಾವಿ ರಚನೆ ಮಾಡಬೇಕಿದ್ರೆ 3 ಮೀಟರ್ ಸುತ್ತಳತೆ ಇರಬೇಕು ಆ ಬಾವಿ, 18 ಮೀಟರ್ ಆಳ ಇದೆ, ಅದಕ್ಕೆ ಒಂದು ಘಟಕ ವೆಚ್ಚ 150,000 ರೂಪಾಯಿ ಇದೆ. ಈ ಮಾನದಂಡದ ಪ್ರಕಾರ ಅವರು ಕಾಮಗಾರಿಯನ್ನು ನಿರ್ವಹಿಸಿದ್ರೆ ಆ 150,000 ರೂಪಾಯಿ ಕೂಡ ಅವರಿಗೆ ಕೆಲಸ ನಿರ್ವಹಿಸಿದಂತಹ ಕೂಲಿ ಆಳುಗಳಿಗೆ ಅದು ಬರುತ್ತದೆ. ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಯಾವ್ಯಾವ ಕಾಮಗಾರಿಗಳನ್ನೆಲ್ಲ ತಗೊಳ್ತದೆ ಮತ್ತು ಯಾವ ರೀತಿಯ ಅನುದಾನ ಇದಕ್ಕೆ ಸಿಗ್ತದೆ? ಕೃಷಿಗೆ ಸಂಬಂಧಪಟ್ಟಂತೆ ಬಹಳಷ್ಟು ಬೇಡಿಕೆ ನಮ್ಮ ಜಿಲ್ಲೆಯಲ್ಲಿದೆ. ಈಗ ಅಡಿಕೆ ಕೃಷಿ ಇದೆ, ಒಂದು ಅಡಿಕೆ ಗಿಡಕ್ಕೆ ಸುಮಾರು 189 ರೂಪಾಯಿಯ ಒಂದು ಮೊತ್ತ ಅವರಿಗೆ ಸಿಗ್ತದೆ. 2.5 ಫೀಟ್ ಆಳ ಉದ್ದ ಮತ್ತು ಅಗಲದ ಗುಂಡಿಯನ್ನು ತೋಡಿ ಅಲ್ಲಿ ಗಿಡ ನೆಟ್ಟರೆ 189 ರೂಪಾಯಿ ಒಂದು ಗಿಡಕ್ಕೆ ಅವರಿಗೆ ಸಿಗ್ತದೆ. ಅದೇ ರೀತಿ ತೆಂಗು ಕೃಷಿ, ಒಂದು ಗಿಡಕ್ಕೆ 540 ರೂಪಾಯಿ, ಅದರ ಗುಂಡಿ 3 ಫೀಟ್ ಆಳ ಉದ್ದ ಮತ್ತು ಅಗಲ ಇರಬೇಕಾಗತ್ತೆ. ಕಾಳು ಮೆಣಸು ಕೃಷಿ ಇದೆ, ಒಂದು ಗಿಡವನ್ನು ನೆಟ್ಟರೆ ಅದಕ್ಕೆ 45 ರೂಪಾಯಿ ಸಿಗ್ತದೆ, ಅದು 1.5 ಫೀಟ್ ಆಳ ಇರಬೇಕು, ಉದ್ದ ಇರಬೇಕು, ಅಗಲ ಇರಬೇಕಾಗತ್ತೆ. ಕೊಕ್ಕೋ ಕೃಷಿಗೆ ಅವಕಾಶ ಇದೆ, ಅದಕ್ಕೆ ಕೂಡ 45 ರೂಪಾಯಿ ಇದೆ. ಸೀತಾಫಲ ಕೃಷಿ ಇದೆ, ಒಂದು ಗಿಡಕ್ಕೆ 45 ರೂಪಾಯಿ ಸಿಗ್ತಾ ಇದೆ. ವೀಳ್ಯದೆಲೆ ಕೃಷಿ, ಅದಕ್ಕೆ 45 ರೂಪಾಯಿ ಇದೆ, ಅದು ಕೂಡ 1.5 ಫೀಟ್ ಉದ್ದ ಅಗಲ ಮತ್ತು ಆಳ ಇರಬೇಕು. ಗೇರು ಕೃಷಿ 106 ರೂಪಾಯಿ ಇದೆ ಒಂದು ಗಿಡಕ್ಕೆ, ಅದರ ಆಳ ಮತ್ತು ಉದ್ದ ಅಗಲ 2.5 ಫೀಟ್ ಇರಬೇಕಾಗತ್ತೆ. ಮಲ್ಲಿಗೆ ಕೃಷಿ, ಒಂದು ಗಿಡಕ್ಕೆ 106 ರೂಪಾಯಿ ಇದೆ, 2 ಫೀಟ್ ಆಳದ ಉದ್ದ ಅಗಲದ ಗುಂಡಿ ಇರಬೇಕಾಗತ್ತೆ. ತಾಳೆ ಕೃಷಿ 106 ರೂಪಾಯಿ ಇದೆ, 2 ಫೀಟ್ ಆಳ ಉದ್ದ ಅಗಲ. ಮಾವು ಸಪೋಟ ಕೃಷಿ ಇದೆ, ಒಂದು ಗಿಡಕ್ಕೆ 354 ರೂಪಾಯಿ ಸಿಗ್ತದೆ. 3 ಫೀಟ್ ಆಳ ಉದ್ದ ಮತ್ತು ಅಗಲದ ಗುಂಡಿಯನ್ನು ರಚಿಸಿ ಗಿಡ ನೆಡಬೇಕಾಗತ್ತೆ. ಗುಲಾಬಿ ಕೃಷಿ ಇದೆ, 45 ರೂಪಾಯಿ ಪ್ರತಿ ಗಿಡಕ್ಕೆ, 1.5 ಫೀಟ್ ಆಳ ಉದ್ದ ಅಗಲ ಮತ್ತು ಇರಬೇಕಾಗತ್ತೆ. ಪೇರಳೆ ಕೃಷಿ ಇದು ಕೂಡ 354 ರೂಪಾಯಿ ಇದೆ ಒಂದು ಗಿಡಕ್ಕೆ, 3 ಫೀಟ್ ಆಳ ಉದ್ದ ಮತ್ತು ಅಗಲದ ಗುಂಡಿ ಇರಬೇಕಾಗತ್ತೆ. ಪಪ್ಪಾಯಿ ಕೃಷಿ, ನುಗ್ಗೆ ಕೃಷಿ, ರಂಬೂಟನ್ ಕೃಷಿ, ಡ್ರ್ಯಾಗನ್ ಫ್ರೂಟ್ ಕೃಷಿ, ಅಂಜೂರ ಬೆಳಿಬೋದು, ಅಂಗಾಂಶ ಬಾಳೆಯ ಕೃಷಿ, ಇವಿಷ್ಟು ಕೃಷಿ ಚಟುವಟಿಕೆಗಳನ್ನು ತೆಗೆದುಕೊಳ್ಳಿಕ್ಕೆ ಅವಕಾಶ ಇದೆ. ನಿರ್ದಿಷ್ಟವಾಗಿ ಒಂದು ಇಷ್ಟು ಆಳ ಮತ್ತು ಅಗಲ ಉದ್ದದ ಗುಂಡಿ ತೆಗಿಬೇಕು ಅಂತ ಇದೆ. ಅದಕ್ಕೆ ಸರಿಯಾಗಿ ಅದು ಅವರಿಗೆ ಹಣ ಬಿಡುಗಡೆ ಆಗ್ತದೆ. ಅದೇ ರೀತಿ ಸಮುದಾಯಕ್ಕೆ ಸಂಬಂಧಪಟ್ಟ ಕಾಮಗಾರಿಗಳು ಕೂಡ ಬೇರೆ ಬೇರೆ ಇದ್ದಾವೆ ಸರ್. ಅದರ ವಿವರಗಳನ್ನು ಒಂಚೂರು ನೀಡ್ಬೋದಾ? ಈಗ ಕೃಷಿ ಉತ್ಪನ್ನಗಳನ್ನು ಸಂಗ್ರಹಿಸಲಿಕ್ಕೆ ಗೋದಾಮುಗಳನ್ನು ರಚನೆ ಮಾಡಲಿಕ್ಕೆ ಅವಕಾಶ ಇದೆ. ಶಾಲಾ ಶೌಚಾಲಯಗಳ ರಚನೆಗೆ ಅವಕಾಶ ಇದೆ. ಶಾಲಾ ಕಾಂಪೌಂಡ್, ಶಾಲಾ ಅಡುಗೆ ಕೋಣೆ ನಿರ್ಮಾಣ, ಆಟದ ಮೈದಾನಗಳ ಅಭಿವೃದ್ಧಿ, ಬಾಸ್ಕೆಟ್ಬಾಲ್ ಕೋರ್ಟ್, ವಾಲಿಬಾಲ್ ಕೋರ್ಟ್, ಕಬಡ್ಡಿ ಕೋರ್ಟ್, ರನ್ನಿಂಗ್ ಟ್ರ್ಯಾಕ್, ಖೋಖೋ ಕೋರ್ಟ್ ಮಾಡಲಿಕ್ಕೆ ಅವಕಾಶ ಇದೆ. ಸಿಸಿ ರಸ್ತೆಗಳ ನಿರ್ಮಾಣಕ್ಕೂ ಅವಕಾಶ ಇದೆ. NRLM ಘಟಕ, ನಾವು ಇವಾಗಲೇ ಹೇಳಿದೆವು, ಆ NRLM ಉತ್ಪನ್ನಗಳು ಅಂದರೆ ಗ್ರಾಮೀಣ ಪ್ರದೇಶದ ಸ್ವಸಹಾಯ ಸಂಘಗಳು ಏನು ತಯಾರಿಸಿದಂಥ ಉತ್ಪನ್ನಗಳನ್ನು ಮಾರಾಟ ಮಾಡಲಿಕ್ಕೆ ಅಥವಾ ಅವರಿಗೆ ಆ ಉತ್ಪನ್ನಗಳನ್ನು ಪ್ರೊಡಕ್ಷನ್ ಮಾಡಲಿಕ್ಕೆ ಸಂಜೀವಿನಿ ಶೆಡ್ ಅಂತ ರಚನೆ ಮಾಡಲಿಕ್ಕೆ ಅವಕಾಶ ಇದೆ, ಅದಕ್ಕೆ ಕೂಡ ಅನುದಾನ ಕೊಡ್ತಾರೆ. ಮಳೆ ನೀರು ಕೊಯ್ಲು ಘಟಕ ರಚನೆ ಮಾಡ್ಬೋದು. ಅಂಗನವಾಡಿ ಕಟ್ಟಡಗಳ ರಚನೆ ಮಾಡ್ಬೋದು. ಕೊಳವೆ ಬಾವಿಗಳ ಮರುಪೂರಣ ಮಾಡ್ಬೋದು. ಸಮಗ್ರ ಕೆರೆ ಅಭಿವೃದ್ಧಿ ಮಾಡ್ಬೋದು. ಸಮುದಾಯ ಬಚ್ಚಲು ಗುಂಡಿ, ಗೋಶಾಲೆಗಳ ರಚನೆ ಮಾಡ್ಬೋದು. ಅಂಗನವಾಡಿಗಳಿಗೆ ಶೌಚಾಲಯ ರಚನೆ ಮಾಡ್ಬೋದು. ಇವಿಷ್ಟು ಸಮುದಾಯ ಆಧಾರಿತ ಕಾಮಗಾರಿಗಳು. ಇದರಲ್ಲಿ ಮಹಿಳೆಯರಿಗೆ ವಿಶೇಷವಾಗಿ ಏನಾದರೂ ಕೂಡ ಸವಲತ್ತುಗಳುಂಟ ನರೇಗಾದಲ್ಲಿ? ಮಹಿಳೆಯರಿಗಿಂತ ವಿಶೇಷವಾಗೇನಿಲ್ಲ, ಸಮಾನವಾಗಿ ಎಲ್ಲರಿಗೂ ಅವಕಾಶ ಇದೆ. ಇದರಲ್ಲಿ ಕೂಲಿ ಕೂಡ ಸಮಾನವಾಗಿದೆ. ಇದರ ಸೌಲಭ್ಯವನ್ನು ಯಾರ್ಯಾರೆಲ್ಲ ಪಡಿಬಹುದು? ವೈಯಕ್ತಿಕ ಸೌಲಭ್ಯಗಳನ್ನು ಪಡೆಯಲಿಕ್ಕೆ ಅರ್ಹ ವರ್ಗಗಳು, ಒಂದು ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಅಲೆಮಾರಿ ಬುಡಕಟ್ಟುಗಳು, ಆಮೇಲೆ ಬಡತನ ರೇಖೆಗಿಂತ ಕೆಳಗಿನ ಕುಟುಂಬಗಳು, ಮಹಿಳಾ ಪ್ರಧಾನ ಕುಟುಂಬಗಳು, ವಿಶೇಷ ಚೇತನರ ಮುಖ್ಯಸ್ಥರಾಗಿರುವಂತಹ ಕುಟುಂಬಗಳು, ಭೂ ಸುಧಾರಣಾ ಫಲಾನುಭವಿಗಳು, ವಸತಿ ಯೋಜನೆಯ ಫಲಾನುಭವಿಗಳು, ಅರಣ್ಯ ಹಕ್ಕುಗಳ ಕಾಯ್ದೆ 2006 ಫಲಾನುಭವಿಗಳು, ಸಣ್ಣ ಮತ್ತು ಅತಿ ಸಣ್ಣ ರೈತರು ಈ ಒಂದು ವೈಯಕ್ತಿಕ ಸೌಲಭ್ಯಗಳನ್ನು ಪಡೆಯಲಿಕ್ಕೆ ಅರ್ಹರಿರ್ತಾರೆ ಸರ್. ಇದಲ್ಲದೆ ಏನೇನು ವಿಷಯಗಳಿಗೆ ಈ ಥರದ ನಿಮ್ಮ ಅನುದಾನವನ್ನು ಕೊಡುವಂಥದ್ದು ಅಥವಾ ಸಬ್ಸಿಡಿಯನ್ನು ಕೊಡುವಂಥದ್ದು? ಅಂದರೆ ಪೂರ್ಣ ಪ್ರಮಾಣದ ಸಬ್ಸಿಡಿ ಇದು, ಇದರಲ್ಲಿ ಯಾವುದೇ ಸಾಲ ಅಥವಾ ಫಲಾನುಭವಿ ಕಾಂಪೊನೆಂಟ್ ಅಂತ ಹೇಳುವಂಥದ್ದು ಯಾವುದೂ ಇರುವುದಿಲ್ಲ. ಒಂದು ಘಟಕ, ಯಾವುದೇ ಕೆಲಸ, ಈಗ ನಾವು ಪರ್ಮಿಸಿಬಲ್ ವರ್ಕ್ ಅಂತ ಇರ್ತದೆ, ಆ ವರ್ಕ್ಗಳಲ್ಲಿ ಏನು ಸರ್ಕಾರ ನಿಗದಿಪಡಿಸಿದ ಒಂದು ಘಟಕ ವೆಚ್ಚ ಇದೆ, ಅಷ್ಟು ಪೂರ್ತಿ ಹಣ ಸಿಗ್ತದೆ, ಅಷ್ಟೇ ಕಾಮಗಾರಿಯನ್ನು ನಿರ್ವಹಿಸಬೇಕು. ಆ ಕಾಮಗಾರಿಯ ಒಂದು ಪರಿಮಾಣವನ್ನು ಕೂಡ ನೋಡಿಕೊಂಡು ಅನುದಾನ ಬಿಡುಗಡೆ ಮಾಡ್ತಾರೆ. ಇದು ವೈಯಕ್ತಿಕ, ಇದಕ್ಕೆ ಇದೇ ರೀತಿ ಗ್ರಾಮ ಪಂಚಾಯತಿಯ ಲೆಕ್ಕದಲ್ಲೂ ಕೂಡ ಅವರವರ ಬೇರೆ ಬೇರೆ ಅವರ ಕ್ರಿಯಾಯೋಜನೆಗೆ ಅನುಗುಣವಾಗಿ ಅವರು ಕೆಲಸಕ್ಕೆ ಕರೀತಾರೆ ಅಲ್ವಾ ಸರ್? ಈಗ ಮುಖ್ಯವಾಗಿ ನೀವು ಆಗ ಒಂದು ಮಾತು ಹೇಳಿದ್ರಿ, ಮನೆಯಲ್ಲಿ ಬಚ್ಚಲು ಗುಂಡಿಯನ್ನು ಮಾಡಬಹುದು ಅಂತ, ಇದು ಯಾವ ಥರ ಮಾಡುವಂಥದ್ದು? ಈಗ ಅಡುಗೆ ಮನೆಯ ಒಂದು ವೇಸ್ಟ್ ನೀರಿರುತ್ತೆ, ಪಾತ್ರೆ ಪಗಡೆಗಳನ್ನು ತೊಡೆದಿರುವಂತಹ ನೀರಿರ್ಬೋದು, ಸ್ನಾನ ಮಾಡಿದ ನೀರಿರ್ಬೋದು, ಅದನ್ನು ಕೆಲವರು ಪೌಷ್ಟಿಕ ತೋಟ ಅಥವಾ ಕೃಷಿಗೆ ಅಥವಾ ತೆಂಗಿನ ಮರದ ಬುಡಕ್ಕೆ ಬಿಡ್ತಾರೆ. ಅದರಿಂದ ಸೊಳ್ಳೆಗಳ ಉತ್ಪತ್ತಿ ಆಗುವಂಥದ್ದು ಅಥವಾ ರಸ್ತೆಗೆ ಹರಿದು ಹೋಗುವಂಥದ್ದು ಆಗ್ತಾ ಇದೆ, ಅದರಿಂದ ಸೊಳ್ಳೆಗಳ ಉತ್ಪತ್ತಿ ಆಗ್ತವೆ, ಪರಿಸರಕ್ಕೆ ಹಾನಿಯಾಗ್ತದೆ. ಅದನ್ನು ತಡೆಗಟ್ಟುವ ಉದ್ದೇಶದಿಂದ ಒಂದು ಇಂಗು ಗುಂಡಿಯನ್ನು ರಚನೆ ಮಾಡಿ ಅದಕ್ಕೆ ಒಂದು ವಿಧಾನ ಇದೆ, ಆ ವಿಧಾನದಲ್ಲಿ ನಮ್ಮ ಇಂಜಿನಿಯರ್ಗಳು ಎಸ್ಟಿಮೇಟ್ ಅನ್ನು ಮಾಡಿಕೊಡ್ತಾರೆ. ಅದರ ಪ್ರಕಾರ ಪೈಪ್ಗಳನ್ನು ಅಳವಡಿಕೆ ಮಾಡಿ ಇಂಗು ಗುಂಡಿಯನ್ನು ರಚನೆ ಮಾಡಿ ಅದಕ್ಕೆ ಮುಚ್ಚಳವನ್ನು ಅಳವಡಿಸಲಿಕ್ಕಿದೆ. ಆ ಪ್ರಕಾರ ಅವರು ಕಾಮಗಾರಿಯನ್ನು ಕೈಗೆತ್ತಿಕೊಂಡ್ರೆ ಯಾವುದೇ ಬಚ್ಚಲು ಮನೆಯ ನೀರು ಓಪನ್ ಪ್ಲೇಸಲ್ಲಿ ಹರಿಲಿಕ್ಕೆ ಅವಕಾಶ ಇರುವುದಿಲ್ಲ. ಇದೀಗ ಇಂಡಿವಿಜುವಲ್ ಅಥವಾ ಪ್ರತಿಯೊಂದು ಮನೆಗೂ ಈ ಥರದ ಇಂಗು ಗುಂಡಿಯ ಅಥವಾ ಕೆಲವು ಮನೆಗಳು ಸೇರಿ ಮಾಡುವಂಥದ್ದು? ಇದರಲ್ಲಿ ಎರಡೂ ಟೈಪಲ್ಲಿ ಮಾಡ್ಬೋದು ಸರ್. ಒಂದು ವೈಯಕ್ತಿಕ ಇಂಗು ಗುಂಡಿ, ಅಲ್ಲಿ ಒಂದು ಮನೆಗೆ ಇಂಗು ಗುಂಡಿಯನ್ನು ರಚನೆ ಮಾಡಲಿಕ್ಕೆ ಅವಕಾಶ ಇದೆ. ಇನ್ನು ಕೆಲವೊಂದು ಕಾಲನಿ ಟೈಪ್ ಅಥವಾ ಗುಂಪು ಮನೆಗಳಿದ್ದಂಥ ಸಂದರ್ಭದಲ್ಲಿ ಸಮುದಾಯ ಇಂಗು ಗುಂಡಿಗಳನ್ನು ಕೂಡ ಮಾಡಲಿಕ್ಕೆ ಅವಕಾಶ ಇದೆ. ಒಂದು ನಿರ್ದಿಷ್ಟ ಪ್ರದೇಶದಲ್ಲಿ ಒಂದು ಸಮುದಾಯ ಇಂಗು ಗುಂಡಿಯನ್ನು ರಚನೆ ಮಾಡಿ ಸ್ವಲ್ಪ ದೊಡ್ಡ ಗಾತ್ರದ ಇಂಗು ಗುಂಡಿಯನ್ನು ಮಾಡಬೇಕಾಗ್ತದೆ. ಎಲ್ಲ ಮನೆಗಳಿಂದ ಅಲ್ಲಿಗೆ ಪೈಪ್ ಮೂಲಕ ಸಂಪರ್ಕವನ್ನು ಕಲ್ಪಿಸಿ ಆ ನೀರನ್ನು ಇಂಗಿಸಲಿಕ್ಕೆ ಕ್ರಮ ಕೈಗೊಳ್ಳಲಾಗ್ತದೆ. ಇದರ ಜೊತೆ ಕೋಳಿ ಶೆಡ್ ಇಂಥದ್ದು ಮಾಡಬಹುದು ಹೇಳಿದರೆ ಅದಕ್ಕೆ ಯಾವ ರೀತಿಯಲ್ಲಿ ಅವರು ಎಸ್ಟಿಮೇಟ್ ಎಲ್ಲ ತಯಾರಿಸಬೇಕು? ಈಗ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಯಾವುದೇ ಒಬ್ಬ ಫಲಾನುಭವಿ ಅರ್ಜಿ ಸಲ್ಲಿಸಬೇಕು, ನನಗೆ ಇಂತಹ ಕಾಮಗಾರಿ ಬೇಕು. ಈಗ ನಮ್ಮಲ್ಲಿ ಪರ್ಮಿಸಿಬಲ್ ವರ್ಕ್ ಅಂತೇಳಿ 266 ಕಾಮಗಾರಿಗಳಿದೆ. ವೈಯಕ್ತಿಕದಲ್ಲೂ ಕೂಡ ಸಿಗುವಂಥ, ಈಗ ಕೋಳಿ ಶೆಡ್ ಬೇಕು ಅಂತ ಹೇಳಿದರೆ ಆ ವ್ಯಕ್ತಿ ಅವರ ಹತ್ತಿರದ ಅವರ ಗ್ರಾಮ ಪಂಚಾಯತಿಗೆ ಅರ್ಜಿ ಸಲ್ಲಿಸಿ ನನಗೆ ಕೋಳಿ ಶೆಡ್ ರಚನೆ ಮಾಡಲಿಕ್ಕೆ ನಾನು ಆಸಕ್ತನಿದ್ದೇನೆ ಅಂತೇಳಿ ಅರ್ಜಿ ಸಲ್ಲಿಸಿದರೆ ಗ್ರಾಮ ಪಂಚಾಯತಿಯವರು ಅದಕ್ಕೆ ಕ್ರಿಯಾಯೋಜನೆ ತಯಾರಿ ಮಾಡ್ತಾರೆ. ಆ ಕ್ರಿಯಾಯೋಜನೆ ಅನುಮೋದನೆ ಆಗಿ ಬಂದ ನಂತರ ಅವರು ಆ ಫಲಾನುಭವಿಗೆ ತಿಳಿಸ್ತಾರೆ ನೀವು ಕಾಮಗಾರಿಯನ್ನು ಪ್ರಾರಂಭಿಸಬಹುದು ಅಂತ. ಹಾಗೆ ಕೆಲವೊಂದು ದಾಖಲೆಗಳನ್ನು ಅವರು ಕೊಟ್ಟು ಕಡತವನ್ನು ರಚನೆ ಮಾಡ್ತಾರೆ. ಆಮೇಲೆ ನಮ್ಮ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿಯೇ TAE ಅಂತ ಹೇಳ್ತಾರೆ, ಟೆಕ್ನಿಕಲ್ ಅಸಿಸ್ಟೆಂಟ್ ಇಂಜಿನಿಯರ್ ಅಂತ ಇರ್ತಾರೆ, ಅವರು ಅಂದಾಜು ಪಟ್ಟಿಯನ್ನು ರಚನೆ ಮಾಡ್ತಾರೆ. ಸರ್ಕಾರದಿಂದಲೇ ಒಂದು ಮಾದರಿ ಅಂದಾಜು ಪಟ್ಟಿ ಅಂತ ಇದೆ, ಆ ಅಂದಾಜು ಪಟ್ಟಿಯ ಪ್ರಕಾರ ಅಂದಾಜು ಪಟ್ಟಿಯನ್ನು ರಚನೆ ಮಾಡಿ ಅದಕ್ಕೆ ತಾಂತ್ರಿಕ ಅನುಮೋದನೆ ಮತ್ತು ಆಡಳಿತ ಅನುಮೋದನೆ ಕೊಡ್ತಾರೆ. ಅದಾದ ನಂತರ ಕಾಮಗಾರಿ ಆದೇಶವನ್ನು ಸಂಬಂಧಪಟ್ಟ ಗ್ರಾಮ ಪಂಚಾಯತ್ ಕೊಡ್ತದೆ. ಆಮೇಲೆ ಫಲಾನುಭವಿ ಕಾಮಗಾರಿಯನ್ನು ಪ್ರಾರಂಭ ಮಾಡಬಹುದು. ಇದರ ಅನುದಾನ ಇದರಲ್ಲಿ ಈ ಏನು ನರೇಗದಲ್ಲಿ ಸಿಗುವಂತಹ ಕೂಲಿ ಅಲ್ಲದೆ ಬೇರೆ ಸಬ್ಸಿಡಿ ಅನ್ನುವಂಥದ್ದು ಸಿಗುವಂಥದ್ದು ಅದು ಒಂದೊಂದು ಹಂತದಲ್ಲಿ ಸಿಗುವಂಥದ್ದು ಅಲ್ಲ ಒಟ್ಟಾಗಿ ಕೊಡುವಂಥದ್ದು? ಇಲ್ಲಿ ಕಾಮಗಾರಿಯ ಪ್ರಗತಿಯ ಆಧಾರದಲ್ಲಿ ಅನುದಾನ ಬಿಡುಗಡೆ ಆಗ್ತದೆ. ಪ್ರತಿನಿತ್ಯ ಅವನು ಏನು ಕೂಲಿಯನ್ನು ನಿರ್ವಹಿಸಿರುತ್ತಾರೆ ಅದರ ಆಧಾರದಲ್ಲಿ MIS ಅಂತ ಇದೆ, ಈ ಸಾಫ್ಟ್ವೇರ್ನಲ್ಲಿ ಈ ವಿವರಗಳನ್ನು ಯಾರೆಲ್ಲ ಕೆಲಸ ಮಾಡಿದರೆ ಅವರು ಎಷ್ಟು ದಿನ ಕೆಲಸ ಮಾಡಿದರೆ ಅದನ್ನು ಎಂಟ್ರಿ ಮಾಡಿದಾಗ NMR ಅಂತ ಹೇಳ್ತಾರೆ, ಆ NMR ನಾಮಿನಲ್ ಮಸ್ಟರ್ ರೋಲ್, ಅದರ ಪ್ರಕಾರ ದಿನವೊಂದಕ್ಕೆ 349 ರೂಪಾಯಿ ಹಾಗೆ ಕೆಲಸದ ಪ್ರಗತಿಯ ಆಧಾರದಲ್ಲಿ ಅವರ ಬ್ಯಾಂಕ್ ಖಾತೆಗೆ ನೇರವಾಗಿ ಹಣ ಬಿಡುಗಡೆ ಆಗ್ತದೆ. ಈಗ 100 ದಿನದ ಕನಿಷ್ಠ ಕೂಲಿ ಅಂತ ಹೇಳಿದ್ರೆ ಅದಕ್ಕಿಂತ ಹೆಚ್ಚು ದಿನ ಸಿಗುವಂತಹ ಅವಕಾಶಗಳು ಉಂಟು ಇದರಲ್ಲಿ? ಒಂದು ಕುಟುಂಬಕ್ಕೆ 100 ದಿನಗಳಂತೂ ಕೊಡುವಂಥದ್ದು. ಕೆಲವೊಂದು ಸಂದರ್ಭದಲ್ಲಿ ಕಳೆದ ವರ್ಷ ಬರ ಅಂತ ಡಿಕ್ಲೇರ್ ಆದಂತಹ ತಾಲೂಕುಗಳಲ್ಲಿ 150 ದಿನಗಳ ಕೂಲಿ ಕೊಡಬೇಕು ಅಂತೇಳಿ ಒಂದು ಸರ್ಕಾರ ತೀರ್ಮಾನ ಮಾಡಿತ್ತು. ಅಂಥ ವಿಶೇಷ ಸಂದರ್ಭಗಳಲ್ಲಿ ಕೂಲಿಯ ದಿನಗಳನ್ನು ಹೆಚ್ಚಳ ಮಾಡ್ತಾರೆ ಹೊರತು ಇಲ್ಲದ್ರೆ ಮ್ಯಾಕ್ಸಿಮಮ್ 100 ಕೊಡಲಿಕ್ಕೆ ಅವಕಾಶ ಇದೆ. ಈಗ ವೈಯಕ್ತಿಕ ಕೆಲಸಗಳನ್ನು ಮಾಡುವಾಗ ಅವರು ಅವರ ಮನೆಯಲ್ಲೇ ಕೂಲಿ ಮಾಡಿದರೆ ಅದಕ್ಕೆ ಅವರಿಗೆ ಖಾತ್ರಿಯಲ್ಲಿ ಸಿಗುವಂತಹ ಅವಕಾಶಗಳುಂಟು? ಅವಕಾಶ ಇದೆ ಸರ್, ಅವಕಾಶ ಇದೆ. ಅದಕ್ಕಾಗಿ ಅವರು ಅರ್ಜಿಯನ್ನು ಏನಾದರೂ ಸಲ್ಲಿಸಬೇಕಾಗ್ತದೆ ಈ ಥರ ಮಾಡಿದ್ದೇನೆ ಅಂತೇಳಿ? ಇಲ್ಲ, ಅವರೇ ಯಾರು ಆ ಕೆಲಸ ನಿರ್ವಹಿಸಿರ್ತಾರೆ ಅಲ್ಲಿ ಗ್ರಾಮ ಪಂಚಾಯತಿಯವರು ಅದಕ್ಕೆ ಸಂಬಂಧಪಟ್ಟ ದಾಖಲೆಗಳನ್ನು ತಗೊಳ್ತಾರೆ. ಯಾರು ಕೆಲಸ ನಿರ್ವಹಿಸ್ತಾರೆ ಅವರಿಗೆ ಈಗ ಫಲಾನುಭವಿ ಇಚ್ಛೆ ಪಟ್ಟರೆ ಅಥವಾ ಅವರ ಕುಟುಂಬದ ಸದಸ್ಯರೇ ಅವರ ಮನೆಯ ಕಾಮಗಾರಿಯನ್ನು ಮಾಡ್ತಾರೆ ಅಂತಿದ್ರೆ ಉದ್ಯೋಗ ಚೀಟಿಯಲ್ಲಿ ಅವರ ಹೆಸರಿದ್ರೆ ಅವರು ಆ ಕಾಮಗಾರಿಯನ್ನು ನಿರ್ವಹಿಸಲಿಕ್ಕೆ ಅವಕಾಶ ಇದೆ ಸರ್. ಈಗ ಈ ನರೇಗಾ ಯೋಜನೆ ಸುಮಾರು ವರ್ಷಗಳಿಂದ ನಡ್ಕೊಂಡು ಬರ್ತಾ ಉಂಟು ಅಂತ ಹೇಳಿದ್ರೆ ಸುಮಾರು 19-20 ವರ್ಷಗಳಿಂದ ಆಗ್ತಾ ಇದೆ. ಈಗ ಇದರಲ್ಲಿ ಮುಖ್ಯವಾಗಿ ಇದರಿಂದ ಆಗುವಂತಹ ಲಾಭಗಳೇನೆಲ್ಲ? ನರೇಗಾ ಯೋಜನೆಯ ಮುಖಾಂತರ ಫಲಾನುಭವಿಗಳ ವೈಯಕ್ತಿಕ ಆದಾಯ ಹೆಚ್ಚಳ ಆಗಿದೆ. ಅದರ ಜೊತೆಗೆ ಶೌಚಾಲಯ ಇಲ್ಲದ ಮನೆಗಳಿಗೆ ಶೌಚಾಲಯ ನಿರ್ಮಾಣ ಆಗಿದೆ, ಇಂಗು ಗುಂಡಿಗಳ ರಚನೆ ಆಗಿದೆ, ಆ ಮೂಲಕ ಗ್ರಾಮೀಣ ಪ್ರದೇಶದಲ್ಲಿ ಸ್ವಚ್ಛತೆ ಬಹಳಷ್ಟು ಸುಧಾರಣೆ ಆಗಿದೆ, ಶಾಲೆಗಳಿಗೆ ಅಡುಗೆ ಕೋಣೆಗಳ ರಚನೆ ಆಗಿದೆ, ಆಟದ ಮೈದಾನಗಳ ರಚನೆ ಆಗಿದೆ, ಅರಣ್ಯದ ವಿಸ್ತರಣೆಯಾಗಿದೆ, ಬಹಳಷ್ಟು ಕೆರೆಗಳು ಹೂಳು ತುಂಬಿದ್ದವು, ಆ ಕೆರೆಗಳೆಲ್ಲ ಇವತ್ತು ಅಭಿವೃದ್ಧಿಯಾಗಿ ಹೆಚ್ಚಿನ ನೀರು ಸಂಗ್ರಹವಾಗಿದೆ, ಅದರಿಂದ ಗ್ರಾಮೀಣ ಭಾಗದಲ್ಲಿ ನೀರಿನ ಒಂದು ಅಂತರ್ಜಲದ ಮಟ್ಟ ಕೂಡ ಹೆಚ್ಚಳ ಆಗಿದೆ. ಆಮೇಲೆ ಬರಡು ಭೂಮಿ ಅಥವಾ ಏನು ಪಾಳು ಬಿದ್ದ ಭೂಮಿ, ಯಾರು ಕೃಷಿ ಮಾಡದೆ ಹಾಗೆ ಬಿಟ್ಟಿರುವಂತಹ ಜಾಗಗಳು ಇವತ್ತು ಕೃಷಿಯಿಂದ ಅವರಿಗೆ ಆದಾಯ ತಂದು ಕೊಡ್ತಾ ಇದೆ. ನಮ್ಮ ಜಿಲ್ಲೆಯಲ್ಲಿ ಕೂಡ ಅಡಿಕೆ ಬಾಳೆ ಅಥವಾ ಇಂತಹ ಕೃಷಿಗಳು ಮಲ್ಲಿಗೆ ಕೃಷಿ ಮೂಲಕ ಬಹಳಷ್ಟು ಜಾಗದಲ್ಲಿ ಕೃಷಿ ಅಭಿವೃದ್ಧಿ ಆಗಿದೆ ಅಂತ ಹೇಳಿದ್ರೆ ನಮ್ಮ ಹಳ್ಳಿಯ ಕೃಷಿ ಅಭಿವೃದ್ಧಿಯಲ್ಲಿ ಇದರ ಪಾತ್ರ ದೊಡ್ಡದಾದದ್ದು ಸರ್. ಅದರ ಜೊತೆಗೆ ಹೈನುಗಾರಿಕೆ ಇರ್ಬೋದು, ಆಡು ಸಾಕಾಣಿಕೆ, ಕುರಿ ಸಾಕಾಣಿಕೆ, ಕೋಳಿ ಸಾಕಾಣಿಕೆ, ಇವುಗಳಿಗೆ ಬಹಳಷ್ಟು ಬೇಡಿಕೆ ಇದೆ ನಮ್ಮ ಜಿಲ್ಲೆಯಲ್ಲಿ ಸರ್. ಪ್ರತಿ ವರ್ಷವೂ ಕೂಡ ಇದಕ್ಕೆ ಯೋಜನೆಯನ್ನು ಬೇರೆ ಬೇರೆ ಕಡೆಗೆ ವಿಸ್ತರಿಸ್ತಾ ಇರ್ತಾರೆ ಅಲ್ವಾ ಅಂತ ಹೇಳಿದ್ರೆ ಬೇರೆ ಬೇರೆ ಹೊಸ ಹೊಸ ಘಟಕಗಳನ್ನು ಸ್ಥಾಪನೆ ಮಾಡಲಿಕ್ಕೆ, ಇದರಿಂದಾಗಿ ಉದ್ಯೋಗದಲ್ಲಿ ಅಂತ ಹೇಳಿದ್ರೆ ಸ್ವ ಉದ್ಯೋಗ ಮಾಡುವವರ ಅವರಿಗೆ ಇದರಲ್ಲಿ ಏನಾದರೂ ಕೂಡ ಅವಕಾಶಗಳಿದ್ದಾವೆ? ಇದೆ, ಅವಕಾಶ ಇದೆ ಸರ್. ಈಗ ಇದಲ್ಲದೆ ಈಗ ನ್ಯಾಷನಲ್ ರೂರಲ್ ಲೈವ್ಲಿಹುಡ್ ಮಿಷನ್ ಅಥವಾ ರಾಷ್ಟ್ರೀಯ ಗ್ರಾಮೀಣ ಜೀವನೋಪಾಯ ಅಭಿಯಾನ ಅಂತ ಹೇಳಿ, ಈ ಯೋಜನೆ ಯಾವ ಥರದ್ದು? ಇದು ಕೂಡ ಒಂದು ಗ್ರಾಮೀಣ ಭಾಗದ ಜನರನ್ನು ಸ್ವ ಉದ್ಯೋಗಕ್ಕೆ ಪ್ರೋತ್ಸಾಹಿಸುವಂಥದ್ದು, ಆಮೇಲೆ ಗ್ರಾಮೀಣ ಜನರನ್ನು ಸಂಘಟಿಸಲಿಕ್ಕೆ ಇರುವಂತಹ ಒಂದು ಯೋಜನೆ. 2011 ಪ್ರಾರಂಭವಾಗಿದೆ, ಬಹಳಷ್ಟು ವೇಗವಾಗಿ ಮತ್ತು ಉತ್ತಮ ರೀತಿಯಲ್ಲಿ ನಮ್ಮ ಜಿಲ್ಲೆಯಲ್ಲಿ ಕೂಡ ನಡೀತಾ ಇದೆ. ಇದು ಇದರ ಮುಖಾಂತರ ಸ್ವಸಹಾಯ ಸಂಘಗಳ ರಚನೆ ಮಾಡಿ ಅವರಲ್ಲಿ ಒಂದು ಉಳಿತಾಯ ಪ್ರವೃತ್ತಿಯನ್ನು ಮೈಗೂಡಿಸಿಕೊಳ್ಳಲಿಕ್ಕೆ ಅವಕಾಶ ಇದೆ. ಅದರ ಜೊತೆಗೆ ಅವರು ಯಾವುದಾದ್ರೂ ಒಂದು ಚಟುವಟಿಕೆಗಳನ್ನು ಕೈಗೊಂಡು ಸ್ವಸಹಾಯ ಸಂಘಗಳ ಮೂಲಕ ಗ್ರಾಮೀಣ ಉತ್ಪನ್ನಗಳನ್ನು ತಯಾರಿ ಮಾಡ್ಬೋದು, ಕೃಷಿಯನ್ನು ಕೂಡ ಮಾಡಲಿಕ್ಕೆ ಅವಕಾಶ ಇದೆ, ಹೈನುಗಾರಿಕೆ ಮಾಡಲಿಕ್ಕೂ ಅವಕಾಶ ಇದೆ, ಮನೆಯಲ್ಲಿ ಹೋಮ್ ಪ್ರಾಡಕ್ಟ್ಗಳನ್ನು ಕೂಡ ಮಾಡಿ ಅವರು ಅವರ ಆದಾಯವನ್ನು ಹೆಚ್ಚಿಸಿಕೊಳ್ಬೋದು, ಮಾರಾಟ ಮಾಡಿ ಮಾಡ್ಬೋದು. ಅದರ ಜೊತೆಗೆ ಮಾರುಕಟ್ಟೆ ವ್ಯವಸ್ಥೆಯನ್ನು ಕೂಡ ಈ ಸರ್ಕಾರದಿಂದಲೇ ಮಾಡ್ತಾರೆ. ಗ್ರಾಮೀಣ ಪ್ರದೇಶದ ಸ್ವಸಹಾಯ ಸಂಘಗಳಿಂದ ತಯಾರಾದಂಥ ವಸ್ತುಗಳನ್ನು ಮಾರಾಟ ಮಾಡಲಿಕ್ಕೆ ಹಳ್ಳಿ ಸಂತೆಗಳನ್ನು ಕೂಡ ಏರ್ಪಾಡು ಮಾಡಲಾಗ್ತಾ ಇದೆ. ಇದರಲ್ಲಿ ವೈಯಕ್ತಿಕವಾಗಿ ಭಾಗವಹಿಸಲಿಕ್ಕೆ ಅದೇ ರೀತಿಯಲ್ಲಿ ಸ್ವಸಹಾಯ ಸಂಘಗಳನ್ನು ಮಾಡಿಯೇ ಭಾಗವಹಿಸಬೇಕು ಅಂತ ಉಂಟಾ? ಹೇಗೆ? ಸ್ವಸಹಾಯ ಸಂಘಗಳ ಮೂಲಕವೇ ಭಾಗವಹಿಸಲಿಕ್ಕೆ ಇಲ್ಲ ಇದರಲ್ಲಿ ಅವಕಾಶ ಇರುವಂಥದ್ದು. ಅವರು ಸಂಘ ಮಾಡಬೇಕಿದ್ರೆ ಯಾವ ರೀತಿಯಲ್ಲಿ ಅದನ್ನು ತಗೊಂಡು ಮುಂದುವರಿಬೇಕು? ಇದಕ್ಕೆ ಎನ್ ಆರ್ ಎಲ್ ಎಮ್ಗೆ ಸಂಬಂಧಪಟ್ಟಂತೆ ಗ್ರಾಮ ಮಟ್ಟದಲ್ಲಿ ಮತ್ತು ತಾಲೂಕು ಮಟ್ಟದಲ್ಲಿ ಅದರದೇ ಆದ ಸಿಬ್ಬಂದಿಗಳಿದ್ದಾರೆ. ಆ ಸಿಬ್ಬಂದಿಗಳು ಅಲ್ಲಿ ಗ್ರಾಮ ಮಟ್ಟದಲ್ಲಿ ಹೋಗಿ ಒಕ್ಕೂಟಗಳನ್ನು ರಚನೆ ಮಾಡ್ತಾರೆ, ಸ್ವಸಹಾಯ ಸಂಘಗಳನ್ನು ಕೂಡ ರಚನೆ ಮಾಡ್ತಾರೆ, ಅವರಿಗೆ ಅಗತ್ಯವಿರುವಂತಹ ತರಬೇತಿಗಳನ್ನು ಕೊಡ್ತಾರೆ. ಯಾವುದಾದ್ರೂ ಒಂದು ಪ್ರಾಜೆಕ್ಟ್ ಅವ್ರಿಗೆ ಯಾವುದರಲ್ಲಿ ಆಸಕ್ತಿ ಇದೆ, ಟೈಲರಿಂಗ್ ಇರ್ಬೋದು, ಹಪ್ಪಳ ಸಂಡಿಗೆ ತಯಾರಿ ಇರ್ಬೋದು, ಅಥವಾ ಕರಕುಶಲ ವಸ್ತುಗಳ ತಯಾರಿ ಇರ್ಬೋದು, ಅಥವಾ ಏನಾದರೂ ಸಿದ್ಧ ಉಡುಪುಗಳ ತಯಾರಿ ಇರ್ಬೋದು, ಹಾಳೆ ತಟ್ಟೆಯ ತಯಾರಿ ಇರ್ಬೋದು, ಕೈಮಗ್ಗದ ವಸ್ತುಗಳಿರ್ಬೋದು, ಬುಟ್ಟಿ ತಯಾರಿಕೆ ಇರ್ಬೋದು, ಇಂಥ ಎಲ್ಲ ಚಟುವಟಿಕೆಗಳಿಗೆ ಪೂರಕವಾದಂತಹ ತಾಂತ್ರಿಕ ನೆರವು, ಆಮೇಲೆ ಅವರ ಸಂಘಗಳ ರಚನೆ, ಬ್ಯಾಂಕ್ ಖಾತೆಗಳನ್ನು ತೆರೆಯುವಂಥದ್ದು, ಲೋನ್ ಪಡೆಯುವಂಥದ್ದು, ಸಬ್ಸಿಡಿ ಪಡೆಯುವಂಥ ಎಲ್ಲವನ್ನು ತರಬೇತಿ ನೀಡಲಿಕ್ಕೆ ಸಿಬ್ಬಂದಿಗಳಿದ್ದಾರೆ, ಅವರೇ ಇವರಿಗೆ ಸಹಕಾರ ನೀಡ್ತಾರೆ. ಈಗ ಒಂದು ಸಂಘದಿಂದ ಮಾಡುವಂಥ ಒಂದು ವ್ಯವಸ್ಥೆ, ಜೊತೆಗೆ ಇದು ಸ್ವ ಉದ್ಯೋಗವನ್ನು ಮಾಡುವಂಥ ವ್ಯವಸ್ಥೆ ಆಗುವಾಗ ಅವರಿಗೆ ಸ್ವಲ್ಪ ಈ ಬುಕ್ ಕೀಪಿಂಗ್ ಬಗ್ಗೆಯೋ ಅಥವಾ ಇದಕ್ಕೆಲ್ಲ ಬೇರೆ ಮಾರ್ಕೆಟಿಂಗ್ ಬಗ್ಗೆಯೋ ಜ್ಞಾನ ಬೇಕಾಗ್ತದೆ. ಇದನ್ನು ಮಾಡುವಂಥ ವ್ಯವಸ್ಥೆ ಹೇಗೆ? ಇದಕ್ಕೆ ಕೂಡ ತರಬೇತಿಗಳನ್ನು ಮಾಡ್ತಾರೆ. ತಾಲೂಕು ಮಟ್ಟದಲ್ಲಿ ತರಬೇತಿಗಳನ್ನು ಆಯೋಜಿಸಲಾಗ್ತದೆ, ಯೂಟ್ಯೂಬ್ ಮೂಲಕ ಕೂಡ ತರಬೇತಿಗಳನ್ನು ಕೊಡ್ತಾರೆ. ಆಮೇಲೆ ಗ್ರಾಮೀಣ ಮಟ್ಟದಲ್ಲಿ ಕೂಡ ಅದಕ್ಕೆ ಸೂಪರ್ವೈಸರ್ಗಳು, ಮ್ಯಾನೇಜರ್ಗಳು, ಎಂ ಬಿ ಕೆಗಳು ಅಂದರೆ ಮುಖ್ಯ ಪುಸ್ತಕ ಬರಹಗಾರರು ಅಂತ, ಮಾಸ್ಟರ್ ಬುಕ್ ಕೀಪರ್ಸ್ ಅಂತ ಕೂಡ ಸರ್ಕಾರದಿಂದ ನೇಮಕವಾಗಿದ್ದಾರೆ. ಅವರುಗಳು ಈ ಎಲ್ಲ ಕಾರ್ಯಕ್ರಮಗಳ ಉಸ್ತುವಾರಿಯನ್ನು ನೋಡ್ಕೊಳ್ತಾ ಇದ್ದಾರೆ. ಈಗ ಈ ರೀತಿಯ ಸ್ವಸಹಾಯ ಸಂಘಗಳಲ್ಲಿ ಭಾಗವಹಿಸಬೇಕಿದ್ರೆ ಇಷ್ಟು ಜನ ಇರಬೇಕು ಹೀಗೆ ಅಂತ ಏನಾದರೂ ಉಂಟಾ? ಹೇಗೆ? ಅದಕ್ಕೆ ಮಾನದಂಡಗಳಿದೆ, ಕನಿಷ್ಠ 6ಕ್ಕಿಂತ ಜಾಸ್ತಿ ಜನ ಇರಬೇಕಾಗುತ್ತೆ ಒಂದು ಸ್ವಸಹಾಯ ಸಂಘದಲ್ಲಿ. ಆಮೇಲೆ ಅವರು ಆ ಸಂಘ ಆಕ್ಟಿವ್ ಆಗಿರಬೇಕಾಗುತ್ತೆ. ಈಗ ಅವರು ಒಂದೇ ತರದ ಪ್ರಾಡಕ್ಟ್ ಅನ್ನು ಮಾಡಬೇಕೋ ಬೇರೆ ಬೇರೆ ತರದನ್ನು ಮಾಡಿ ಮಾರುವಂತಹ ಅವಕಾಶಗಳುಂಟಾ? ಇಲ್ಲ, ಅವರ ಆಸಕ್ತಿಯ ಮೇಲೆ ಬೇರೆ ಬೇರೆ ಪ್ರಾಡಕ್ಟ್ಗಳನ್ನು ಮಾಡ್ಬೋದು, ಅಥವಾ ಒಂದೇ ಪ್ರಾಡಕ್ಟನ್ನು ಮಾಡಲಿಕ್ಕೆ ಕೂಡ ಅವಕಾಶ ಇದೆ. ಇದಕ್ಕೆ ಸಾಲ ವ್ಯವಸ್ಥೆ ಏನಾದರೂ ಉಂಟಾ? ಇದೆ, ಸರ್ಕಾರದ ಮುಖಾಂತರ ರಾಷ್ಟ್ರೀಕೃತ ಬ್ಯಾಂಕ್ಗಳು ಈ ಸಾಲದ ವ್ಯವಸ್ಥೆ ನೀಡ್ತಾ ಇದ್ದಾರೆ. ಇದಲ್ಲದೆ ಈಗ ಇತ್ತೀಚಿನ ದಿನಗಳಲ್ಲಿ ಮತ್ತು ಈಗಲೂ ಕೂಡ ಸ್ವಚ್ಛತೆ ಅನ್ನುವಂಥದ್ದು ಒಂದು ಬಹಳ ಮುಖ್ಯವಾದಂತಹ ಒಂದು ಕಲ್ಪನೆ. ಈಗ ಏನು, ನಾವು ಗಾಂಧಿ ಜಯಂತಿ ಬರ್ತಾ ಇದೆ, ಅಷ್ಟಾಗುವಾಗ ಸ್ವಚ್ಛತೆಯ ಬಗ್ಗೆ ಹೆಚ್ಚು ನಾವು ಆದ್ಯತೆಯನ್ನು ಕೊಡ್ತೇವೆ. ಸ್ವಚ್ಛತೆಯ ಬಗ್ಗೆ ಈ ನಿಮ್ಮ ತಾಲೂಕು ಪಂಚಾಯತಿಯಿಂದ ಏನಾದರೂ ಕೂಡ ಕಾರ್ಯಕ್ರಮಗಳನ್ನು ಕೈಗೊಳ್ಳುವಂಥದ್ದುಂಟ? ಹೌದು, ಪ್ರತಿ ವರ್ಷ 2 ಅಕ್ಟೋಬರ್ ಗಾಂಧಿ ಜಯಂತಿಯಂದು ಸ್ವಚ್ಛತೆಯ ಸಲುವಾಗಿ ಭಾಳಷ್ಟು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಾ ಇದ್ದೇವೆ. ಈ ವರ್ಷ ಕೂಡ 2 ಅಕ್ಟೋಬರ್ ಮುಂಚಿತವಾಗಿ ಅಂದರೆ 17 ಅಕ್ಟೋಬರ್ 2 ಒಂದು ಸ್ವಚ್ಛತಾ ಪಾಕ್ಷಿಕವನ್ನು ಸರ್ಕಾರದ ನಿರ್ದೇಶನದಂತೆ ಆಚರಣೆ ಮಾಡ್ತಾ ಇದ್ದೇವೆ. ಗ್ರಾಮೀಣ ಪ್ರದೇಶದಲ್ಲಿ ಸ್ವಚ್ಛತೆಯ ಬಗ್ಗೆ ಜಾಗೃತಿ ಮೂಡಿಸುವಂಥದ್ದು, ಸ್ವಚ್ಛತಾ ಕಾರ್ಮಿಕರಿಗೆ ಆರೋಗ್ಯ ಶಿಬಿರಗಳನ್ನು ಏರ್ಪಡಿಸುವಂಥದ್ದು, ಗಿಡ ನೆಡುವಂತಹ ಕಾರ್ಯಕ್ರಮ ಇರ್ಬೋದು, ಹೀಗೆ ಭಾಳಷ್ಟು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು 2 ಅದು ಸಮಾರೋಪಗೊಳ್ತಾ ಇದೆ. ಇದರಲ್ಲೆಲ್ಲ ಗ್ರಾಮೀಣ ಭಾಗದ ಜನರು ಒಳ್ಳೆ ರೀತಿಯಲ್ಲಿ ಭಾಗವಹಿಸುವಂತಹದ್ದನ್ನು ನೀವು ಕಂಡಿದ್ದೀರಾ? ಹೇಗೆ? ಗ್ರಾಮೀಣ ಪ್ರದೇಶದಲ್ಲಿ ಉತ್ತಮ ರೀತಿಯ ಸ್ಪಂದನೆ ಇದೆ ಸರ್. ಸ್ಪಂದನೆ ಇದೆ. ಒಳ್ಳೆಯದು ಮಹೇಶ್ ಅಂಬೇಕಲ್ ಅವರೇ, ಮುಖ್ಯವಾಗಿ ತಾಲೂಕು ಪಂಚಾಯತಿಯ ಮೂಲಕ ಯಾವ್ಯಾವ ಯೋಜನೆಗಳೆಲ್ಲ ಮುಖ್ಯವಾಗಿ ಜಾರಿಗೊಳ್ತಾ ಇದೆ, ಅದನ್ನು ಯಾವ ರೀತಿಯಲ್ಲಿ ಗ್ರಾಮೀಣ ಅಭಿವೃದ್ಧಿಗೆ ಪೂರಕವಾಗಿ ಬಳಸ್ಕೊಳ್ಬಹುದು ಅನ್ನೋದರ ಮಾಹಿತಿಯನ್ನು ನೀವು ನೀಡಿದ್ದೀರಿ. ಧನ್ಯವಾದಗಳು ಸರ್. ನಮಸ್ಕಾರ. ನಮಸ್ಕಾರ. ಇದುವರೆಗೆ ನರೇಗಾ ಯೋಜನೆ ಕುರಿತು ಮಂಗಳೂರು ತಾಲೂಕು ಪಂಚಾಯತ್ ಸಹಾಯಕ ನಿರ್ದೇಶಕರಾದ ಮಹೇಶ್ ಅಂಬೇಕಲ್ಲು ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ಸೂರ್ಯನಾರಾಯಣ ಭಟ್, ಪಿಎಸ್. ಹಮ್ನೆ ಫಸಲ್ ಬಿಮಾ ಯೋಜನಾ ಕೋ ಅಧಿಕ ಪ್ರಭಾವಿ ಬನಾಯಾ, ಉಸ್ಕೆ ದಾಯರೆ ಮೇ ಜಾದಾ ಕಿಸಾನೋ ಕೋ ಲಾಯೆ. ಇನ್ನಿಲ್ಲ ಭಯ, ಇನ್ನಿಲ್ಲ ಚಿಂತೆ, ಸಿಕ್ಕಿದೆ ನಮಗೆ ಹೊಸ ಮಾರ್ಗ. ಮಾಡಿಸಿ ನಾವು ಬೆಳೆ ವಿಮೆಯ, ದೂರಾಗಿಸಿದೆವು ರೈತರ ಚಿಂತೆಯ. ಭವಿಷ್ಯವಾಯಿತು ನಿಶ್ಚಿಂತ, ಬೆಳೆಯು ಸುರಕ್ಷಿತ ನಿಶ್ಚಿಂತ, ರೈತ ಬೆಳೆ ವಿಮೆಯಿಂದ ಎಲ್ಲರೂ ತೃಪ್ತ. ಹಿಂದೆ ಪ್ರಧಾನಮಂತ್ರಿ ಫಸಲು ಬಿಮಾ ಯೋಜನೆಯಡಿ ನೋಂದಾಯಿಸಿಕೊಳ್ಳಿರಿ ಮತ್ತು ನಷ್ಟದಿಂದ ಉಂಟಾಗುವ ಹಾನಿಯಿಂದ ನಿಶ್ಚಿಂತರಾಗಿರಿ. ಸ್ಥಳೀಯ ಪ್ರಕೃತಿ ವಿಕೋಪದಿಂದ ಬೆಳೆ ನಷ್ಟವಾದರೂ ನೀವು ಅದರ ಸರಿಯಾದ ಬೆಲೆಯನ್ನು ಪಡೆಯುವಿರಿ. ಪ್ರಧಾನಮಂತ್ರಿ ಫಸಲು ಬಿಮಾ ಯೋಜನೆಯಡಿ ನೋಂದಾಯಿಸಿಕೊಳ್ಳಲು ಹಿಂದೆ ಹತ್ತಿರದ ಬ್ಯಾಂಕ್ ಶಾಖೆ, ಸಾಮಾನ್ಯ ಸೇವಾ ಕೇಂದ್ರ, ಗ್ರಾಮ್ ಒನ್ ಸೆಂಟರ್ ಅಥವಾ ಅಧಿಕೃತ ವಿಮಾ ಸಂಸ್ಥೆಯವರನ್ನು ಸಂಪರ್ಕಿಸಿರಿ. ಏಕೆಂದರೆ ಬೆಳೆಯು ಸುರಕ್ಷಿತ ನಿಶ್ಚಿಂತ ರೈತ ಬೆಳೆ ವಿಮೆಯಿಂದ ಎಲ್ಲರೂ ತೃಪ್ತ. ಕೃಷಿ ಮತ್ತು ರೈತರ ಕಲ್ಯಾಣ ಖಾತೆ, ಭಾರತ ಸರ್ಕಾರ. ಕೃಷಿಕರಿಗೊಂದು ಸಿಹಿ ಸುದ್ದಿ, ಈಗ ನಿಮಗೆ ಬೇಕಾದ ಎಲ್ಲಾ ರೀತಿಯ ಯಂತ್ರೋಪಕರಣಗಳು ಒಂದೇ ಸೂರಿನಡಿ ಲಭ್ಯ. ಕೃಷಿ ಯಂತ್ರೋಪಕರಣಗಳ ಉತ್ತಮ ಸೇವೆಗೆ ಹೆಸರಾದ ಈಸಿ ಲೈಫ್ ಎಂಟರ್ಪ್ರೈಸಸ್ ಹಾಗೂ ಸಾಯ ಎಂಟರ್ಪ್ರೈಸಸ್ ಉಡುಪಿ, ಶಿವಮೊಗ್ಗ, ಚಿಕ್ಕಮಗಳೂರು, ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ಕಾಸರಗೋಡಿನಾದ್ಯಂತ 40ಕ್ಕೂ ಹೆಚ್ಚು ಶಾಖೆಗಳನ್ನು ಹೊಂದಿದೆ. ಇಲ್ಲಿ ವಿವಿಧ ಕೃಷಿ ಹಾಗೂ ತೋಟಗಾರಿಕೆಗೆ ಸಂಬಂಧಿಸಿದ ಯಂತ್ರೋಪಕರಣಗಳು ಇಲಾಖೆಯ ಸಬ್ಸಿಡಿಯೊಂದಿಗೆ ಲಭ್ಯವಿರುವುದರೊಂದಿಗೆ ವಿವಿಧ ಕೃಷಿ ಯಂತ್ರಗಳ ಬಿಡಿಭಾಗಗಳು ಹಾಗೂ ಮಾರಾಟ ನಂತರದ ಸೇವೆಗಳು ಲಭ್ಯ. ಇಂದೇ ನಿಮ್ಮ ಹತ್ತಿರದ ಈಸಿ ಲೈಫ್ ಎಂಟರ್ಪ್ರೈಸಸ್ ಅಥವಾ ಸಾಯ ಎಂಟರ್ಪ್ರೈಸಸ್ ಶಾಖೆಗೆ ಭೇಟಿ ನೀಡಿ ಅಥವಾ ಕರೆ ಮಾಡಿ 9947745399. ಇದೀಗ ಕೇಳಿ ಆರೋಗ್ಯ ಮಾಹಿತಿ. ನಮ್ಮ ಸುತ್ತಮುತ್ತಲಿನ ಸಸ್ಯಗಳಲ್ಲಿ, ಹಣ್ಣು ಹಂಪಲುಗಳಲ್ಲಿ ಕೇವಲ ಪೋಷಕಾಂಶಗಳಷ್ಟೇ ಅಲ್ಲ, ಔಷಧೀಯ ಗುಣಧರ್ಮಗಳು ಕೂಡ ಇವೆ. ನೆಲ್ಲಿಕಾಯಿಯು ಸುಲಭ ಬೆಳೆಯಲ್ಲಿ ದೊರೆಯುವ ಮತ್ತು ಅನೇಕ ಕಾಯಿಲೆಗಳಿಗೆ ಔಷಧಿಯಾಗಿರುವುದು ಕಂಡುಬಂದಿದೆ. ಋತುಮಾನವಿಲ್ಲದಿದ್ದಾಗಲೂ ಕೂಡ ನೆಲ್ಲಿಯನ್ನು ಬಳಸಲು ಅದರ ಮೌಲ್ಯವರ್ಧನೆ ಮಾಡಬೇಕಾಗುತ್ತದೆ. ನೆಲ್ಲಿಕಾಯಿಯ ಬಗ್ಗೆ ಗೊತ್ತಿಲ್ಲದವರು ಯಾರೂ ಇಲ್ಲ. ಪುರಾತನ ವೈದ್ಯಕೀಯ ಶಾಸ್ತ್ರವಾದ ಆಯುರ್ವೇದದಲ್ಲಿ ನೆಲ್ಲಿಕಾಯಿ ರಸವನ್ನು ಅಮೃತ ಎಂದೇ ಪರಿಗಣಿಸಲಾಗಿದೆ. ನೆಲ್ಲಿಕಾಯಿ ರಸವು ಆಯುಷನ್ನು ಹೆಚ್ಚಿಸುತ್ತದೆ, ಮಾನವ ಶರೀರವನ್ನು ರೋಗಗಳಿಂದ ಮುಕ್ತಗೊಳಿಸುತ್ತದೆ. ಇದರ ಔಷಧೀಯ ಗುಣಗಳ ಬಗ್ಗೆ ಹೇಳುವುದಿದ್ರೆ, ನಿಗದಿತ ಪ್ರಮಾಣದಲ್ಲಿ ಜೇನಿನ ಜೊತೆ ಸೇವಿಸುತ್ತಾ ಬಂದರೆ ಅಸ್ತಮಾ ಕಡಿಮೆಯಾಗುತ್ತದೆ. ಉಸಿರಾಟ ತೊಂದರೆ ಅನುಭವಿಸುವವರಿಗೆ ಇದು ಉತ್ತಮ ಔಷಧ. ದೀರ್ಘಕಾಲದ ಮಲಬದ್ಧತೆ ಕಡಿಮೆಯಾಗುತ್ತದೆ, ರಕ್ತವನ್ನು ಶುದ್ಧೀಕರಿಸುತ್ತದೆ. ತಾಜಾ ನೆಲ್ಲಿಯನ್ನು ಜೇನು ತುಪ್ಪದ ಜೊತೆ ಮಿಶ್ರಣ ಮಾಡಿ ಕುಡಿದರೆ ರಕ್ತವನ್ನು ಶುದ್ಧೀಕರಿಸುತ್ತದೆ. ಸೆಕೆಯಲ್ಲಿ ದೇಹವನ್ನು ತಂಪಾಗಿಡುತ್ತದೆ. ಮುಖದ ಅಂದಕ್ಕೆ ನೆಲ್ಲಿಯ ಜ್ಯೂಸನ್ನು ಸ್ವಲ್ಪ ಜೇನಿನ ತುಪ್ಪದೊಂದಿಗೆ ಮಿಶ್ರಣ ಮಾಡಿ ಪ್ರತಿದಿನ ಬೆಳಿಗ್ಗೆ ಕುಡಿಯುತ್ತಾ ಬಂದರೆ ಮಚ್ಚೆ, ಮೊಡವೆ ಇವುಗಳು ಬರುವುದು ಕಡಿಮೆಯಾಗುತ್ತದೆ. ದೇಹದಲ್ಲಿ ಕೆಂಪು ರಕ್ತ ಕಣಗಳು ಕಡಿಮೆಯಾದರೆ, ರಕ್ತಹೀನತೆ ಉಂಟಾದರೆ ಈ ನೆಲ್ಲಿಕಾಯಿಯಿಂದ ಅದನ್ನು ತಡೆಯಬಹುದು. ಪೈಲ್ಸ್ ಇರುವವರಿಗೆ ಈ ನೆಲ್ಲಿ ಜ್ಯೂಸ್ ಬಹಳ ಒಳ್ಳೆಯದು. ಕಣ್ಣಿನ ಆರೋಗ್ಯ ಇದರಿಂದ ಸುಧಾರಿಸುತ್ತದೆ. ಮುಖದಲ್ಲಿ ಅಕಾಲಿಕ ನೆರಿಗೆಗಳನ್ನು ಇದು ತಡೆಯುತ್ತದೆ. ನೆಲ್ಲಿಕಾಯಿ ಜ್ಯೂಸ್, ಅರಿಶಿಣ ಮತ್ತು ಜೇನು ತುಪ್ಪವನ್ನು ಸೇವಿಸಿದರೆ ಮಧುಮೇಹವನ್ನು ನಿಯಂತ್ರಣದಲ್ಲಿ ಇಡಬಹುದು ಎಂದು ಹೇಳಲಾಗಿದೆ. ದೇಹದಲ್ಲಿ ಇರುವ ಅಧಿಕ ಕೊಬ್ಬಿನಾಂಶ ಇದರಿಂದ ಕರಗುತ್ತದೆ, ಹಾಗೆಯೇ ಸಮತೂಕವನ್ನು ಪಡೆಯಬಹುದು. ಕೂದಲಿನ ಆರೋಗ್ಯಕ್ಕೆ 2 ಚಮಚ ಅಂಟುವಾಳ ಕಾಯಿ ಪುಡಿ, ನೆಲ್ಲಿಕಾಯಿ ಪುಡಿಯನ್ನು ಮಿಶ್ರ ಮಾಡಿ 2 ಚಮಚ ಜೇನುತುಪ್ಪವನ್ನು ಸೇರಿಸಿ ಪೇಸ್ಟ್ ಮಾಡಿ ಕೂದಲಿನ ಬುಡಕ್ಕೆ ಲೇಪಿಸಿದರೆ ಕೂದಲಿನ ಆರೋಗ್ಯ ವೃದ್ಧಿಯಾಗುತ್ತದೆ ಎಂದು ಹೇಳಲಾಗಿದೆ. ಖಾಲಿ ಹೊಟ್ಟೆಯಲ್ಲಿ 25-30 ml ಪ್ರಮಾಣದ ನೀರಿನೊಂದಿಗೆ ನೆಲ್ಲಿಯನ್ನು ಸೇವಿಸಿದರೆ ಗ್ಯಾಸ್, ಸೆಳೆತ, ಅಜೀರ್ಣತೆಯನ್ನು ಹೋಗಲಾಡಿಸಬಹುದು. ನೆಲ್ಲಿಕಾಯಿ ರಸವನ್ನು ಸ್ನಾನದ ನೀರಿನಲ್ಲಿ ಬೆರೆಸಿ ಸ್ನಾನ ಮಾಡುವುದರಿಂದ ಬೆವರು ವಾಸನೆಗೆ ಕಡಿವಾಣ ಹಾಕಬಹುದು. ನೆಲ್ಲಿಕಾಯಿಯ ಮೌಲ್ಯವರ್ಧಿತ ಉತ್ಪನ್ನಗಳೆಂದರೆ ಶರಬತ್ತು, ಸ್ಕ್ವ್ಯಾಶ್, ಜೆಲ್ಲಿ, ಮುರಬ್ಬ, ಚಟ್ನಿ ಮುಂತಾದವು. ದೊಡ್ಡ ಗಾತ್ರದ ಚೆನ್ನಾಗಿರುವ ಹಣ್ಣುಗಳನ್ನು ಆರಿಸಿಕೊಂಡು ಚೆನ್ನಾಗಿ ನೀರಿನಲ್ಲಿ ತೊಳೆಯಬೇಕು. ನಂತರ ಅವುಗಳನ್ನು 2% ಉಪ್ಪಿನ ದ್ರಾವಣದಲ್ಲಿ 1 ವಾರದವರೆಗೆ ಹಾಕಿಡಬೇಕು. ಇದರಿಂದ ಅದರಲ್ಲಿರುವ ಒಗರು ಅಂಶವೆಲ್ಲ ಹೋಗುತ್ತದೆ. ನಂತರ ಅದನ್ನು ತೆಗೆದು ತಣ್ಣೀರಿನಲ್ಲಿ ತೊಳೆಯಬೇಕು. ಉಪ್ಪಿನ ಅಂಶವನ್ನು ಇದು ಕಡಿಮೆ ಮಾಡುತ್ತದೆ. ನಂತರ ಹಣ್ಣನ್ನು ಬಿಸಿ ಆವಿಯಲ್ಲಿ 6 kg ಒತ್ತಡದಲ್ಲಿ ಸುಮಾರು 15 ನಿಮಿಷಗಳವರೆಗೆ ಬೇಯಿಸಬೇಕು. ಬೆಂದು ಮೆತ್ತಗಾದ ನಂತರ ಅವುಗಳನ್ನು 1 ಪಾತ್ರೆಗೆ ಸುರಿದು 1 kg ಹಣ್ಣಿಗೆ 1.25 L ನೀರನ್ನು ಸೇರಿಸಿ ಚೆನ್ನಾಗಿ ಕಡೆದು ತ್ಯಾಜ್ಯ ವಸ್ತುಗಳನ್ನು ಸೋಸಿಡಬೇಕು. ತಿಳಿ ರಸವನ್ನು ಅಳತೆ ಮಾಡಿ ಪ್ರತಿ 3.5 L ತಿಳಿ ರಸಕ್ಕೆ 3 kg ಸಕ್ಕರೆಯನ್ನು ಬೆರೆಸಿ ಕಾಯಿಸಬೇಕು. ನಂತರ ಪುನಃ ಸೋಸಬೇಕು. ಮಿಶ್ರಣ ಬಿಸಿ ಇರುವಾಗಲೇ ಬಿಸಿ ನೀರಿನಲ್ಲಿ ಅದ್ದಿದ ಸ್ವಚ್ಛ ಗಾಜಿನ ಬಾಟ್ಲಿಯಲ್ಲಿ ತುಂಬಿ ತಣ್ಣಗಾದ ನಂತರ ಮುಚ್ಚಳ ಬಿಗಿದು ಅದನ್ನು ಮೊಹರು ಮಾಡಬೇಕು. ಈಗ ನೆಲ್ಲಿಕಾಯಿ ಶರಬತ್ತು ಸಿದ್ಧವಾಗುತ್ತದೆ. ಬೇಕಾದಾಗ ಅದನ್ನು ಅಗತ್ಯವಿದ್ದಷ್ಟು ನೀರಿನ ಜೊತೆ ಬೆರೆಸಿ ತೆಳ್ಳಗೆ ಮಾಡಿ ಕುಡಿಯಬಹುದು. ಸ್ಕ್ವ್ಯಾಶ್ ತಯಾರಿಕಾ ವಿಧಾನದ ಬಗ್ಗೆ ಹೇಳುವುದಿದ್ರೆ, ದೊಡ್ಡ ಗಾತ್ರದ ಚೆನ್ನಾಗಿರುವ ಹಣ್ಣುಗಳನ್ನು ಆರಿಸಿ ನೀರಿನಲ್ಲಿ ತೊಳೆಯಬೇಕು. ನಂತರ ಶುಭ್ರವಾದ ಬಟ್ಟೆಯಿಂದ ಒರೆಸಬೇಕು. ಅವುಗಳನ್ನು ಪಾತ್ರೆಯೊಳಗೆ ಸುರಿದು ಮುಳುಗುವಷ್ಟು ನೀರನ್ನು ಸುರಿದು ಸಣ್ಣ ಉರಿಯಲ್ಲಿ ಬೇಯಿಸಬೇಕು. ಆಗ ರಸ ಹಿಂಡುವುದು ಸುಲಭವಾಗುತ್ತದೆ. ಅವು ಸಾಕಷ್ಟು ಮೆತ್ತಗಾದಾಗ ಹಿಂಡಿ ಬೀಜ ಮತ್ತು ನಾರುಗಳನ್ನು ಜರಡಿಗೆ ಸುರಿಯಬೇಕು. ಅದರಲ್ಲಿದ್ದ ತ್ಯಾಜ್ಯ ವಸ್ತುಗಳನ್ನು ತೆಗೆಯಬೇಕು. ಜರಡಿ ಹಿಡಿದು ಸೋಸಿದ ದ್ರವ ಪದಾರ್ಥವನ್ನು ಅಳತೆ ಮಾಡಿಕೊಂಡು ಸೂಕ್ತ ಪ್ರಮಾಣದ ಸಕ್ಕರೆ, ಸಿಟ್ರಿಕ್ ಆಮ್ಲ ಮತ್ತು ನೀರು ಬೆರೆಸಿ ಪುನಃ ಕಾಯಿಸಬೇಕು. ಮಿಶ್ರಣ ಬಿಸಿ ಇರುವಾಗಲೇ ಬಿಸಿ ನೀರಿನಲ್ಲಿ ಅದ್ದಿದ ಸ್ವಚ್ಛ ಗಾಜಿನ ಬಾಟಲಿಯಲ್ಲಿ ತುಂಬಿ ತಣ್ಣಗಾದ ನಂತರ ಮುಚ್ಚಳ ಬಿಗಿದು ಗಾಳಿ ಆಡದಂತೆ ಮಾಡಬೇಕು. ನೆಲ್ಲಿಕಾಯಿಯ ಉಪ್ಪಿನಕಾಯಿಯನ್ನು ಕೂಡ ಮಾಡುತ್ತಾರೆ. ದೊಡ್ಡ ಗಾತ್ರದ ಹಾಗೂ ಚೆನ್ನಾಗಿರುವ ಹಣ್ಣುಗಳನ್ನು ಆರಿಸಿಕೊಂಡು ನೀರಿನಲ್ಲಿ ಚೆನ್ನಾಗಿ ತೊಳೆಯಬೇಕು. ನಂತರ ಶುಭ್ರವಾದ ಬಟ್ಟೆಯಿಂದ ಒರೆಸಬೇಕು. ಹೋಳು ಮಾಡಿದ ಬೀಜಗಳನ್ನು ಬೇರ್ಪಡಿಸಬೇಕು. ಕೆಲವರು ಸಣ್ಣ ಗಾತ್ರದ ಹಣ್ಣನ್ನು ಹಾಗೆಯೇ ಬಳಸುವುದು ಕೂಡ ಉಂಟು. 2 ಕಿಲೋಗ್ರಾಂ ಹೋಳುಗಳಿಗೆ 2.5 ಕಿಲೋಗ್ರಾಂ ಅಡುಗೆ ಉಪ್ಪನ್ನು ಸೇರಿಸಿ ಪಿಂಗಾಣಿ ಜಾಡಿಯಲ್ಲಿ ತುಂಬಬೇಕು. ನಂತರ ಬಟ್ಟೆ ಕಟ್ಟಿ ಬಿಸಿಲಿನಲ್ಲಿ ಇಡಬೇಕು. ಸುಮಾರು 4-5 ದಿನಗಳ ನಂತರ ಬಟ್ಟೆ ಬಿಚ್ಚಿ ಮುಚ್ಚಳ ತೆಗೆದು ಸಂಗ್ರಹಗೊಂಡ ದ್ರಾವಣವನ್ನು ಹೊರಚೆಲ್ಲಿ ಹದವಾಗಿ ಹುರಿದು ಕುಟ್ಟಿದ ಮೆಂತ್ಯದ ಪುಡಿ, ಕೆಂಪು ಮೆಣಸಿನಕಾಯಿಗಳ ಪುಡಿ, ಅರಿಶಿನ ಇವುಗಳನ್ನೆಲ್ಲ ಅಗತ್ಯ ಪ್ರಮಾಣದಲ್ಲಿ ಬೆರೆಸಿ ಚೆನ್ನಾಗಿ ಮಿಶ್ರಣ ಮಾಡಬೇಕು. ಪುನಃ ಮುಚ್ಚಳ ಹೊದಿಸಿ ಬಟ್ಟೆ ಕಟ್ಟಿ ಬಿಸಿಲಿನಲ್ಲಿ 1 ವಾರದವರೆಗೆ ಇಡಬೇಕು. ಈ ಅವಧಿಯಲ್ಲಿ ಹೋಳುಗಳು ಸಂಬಾರ ಪದಾರ್ಥಗಳೊಂದಿಗೆ ಚೆನ್ನಾಗಿ ಹೊಂದಿಕೊಳ್ಳುತ್ತವೆ. ಅನಂತರ ಮುಚ್ಚಳ ತೆಗೆದು ಹೋಳುಗಳ ಮೇಲೆ ಕುದಿಸಿದ ಎಳ್ಳೆಣ್ಣೆಯನ್ನು ಚೆನ್ನಾಗಿ ಕಲೆ ಹಾಕಬೇಕು. ನಂತರ ಸಿಪ್ಪೆ ಬಿಡಿಸಿದ ಹಸಿ ಶುಂಠಿಯ ಹೋಳುಗಳನ್ನು ಹುರಿದು ಕುಟ್ಟಿದ ಸಾಸಿವೆ ಪುಡಿಯನ್ನು ಕೂಡ ಇದಕ್ಕೆ ಬೆರೆಸಬೇಕು. ಈಗ ಉಪ್ಪಿನಕಾಯಿ ಸಿದ್ಧವಾಗುತ್ತದೆ. ಆರೋಗ್ಯ ಮಾಹಿತಿ ಕೇಳಿದರೆ ಕೆಳಗರೆ ಮಂಗಳೂರು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಇಂದಿನ ಧಾರಣೆಗಳು ಹೇಗಿವೆ? ಹಳೆ ಅಡಿಕೆ ಕ್ವಿಂಟಾಲಿಗೆ 32,500 ರಿಂದ 40,000 ರೂಪಾಯಿಗಳು, ಹೊಸ ಅಡಿಕೆ ಕ್ವಿಂಟಾಲಿಗೆ 32,500 ರಿಂದ 40,500 ರೂಪಾಯಿಗಳು, ಕೋಕ ಕ್ವಿಂಟಾಲಿಗೆ 25,000 ರಿಂದ 27,000 ರೂಪಾಯಿಗಳು, ಕೊಬ್ಬರಿ ಸ್ಥಳೀಯ ಮಿಲ್ಲಿಂಗ್ ಕ್ವಿಂಟಾಲಿಗೆ 6,500 ರಿಂದ 9,000 ರೂಪಾಯಿಗಳು, ತೆಂಗಿನಕಾಯಿ 1ನೇ ವರ್ಗ 18,000 ರಿಂದ 26,000 ರೂಪಾಯಿಗಳು, 2ನೇ ವರ್ಗ 16,000 ರಿಂದ 20,000 ರೂಪಾಯಿಗಳು, ಅಕ್ಕಿ ಸ್ಥಳೀಯ ಕ್ವಿಂಟಾಲಿಗೆ 4,350 ರಿಂದ 5,250 ರೂಪಾಯಿಗಳು, ಕಟ್ಟ ಸಾಂಬಾರ್ ಕ್ವಿಂಟಾಲಿಗೆ 3,800 ರಿಂದ 4,200 ರೂಪಾಯಿಗಳು, ಮೆಣಸು ಕ್ವಿಂಟಾಲಿಗೆ 18,500 ರಿಂದ 30,000 ರೂಪಾಯಿಗಳು, ಕಾಳು ಮೆಣಸು ಕ್ವಿಂಟಾಲಿಗೆ 16,000 ರಿಂದ 61,000 ರೂಪಾಯಿಗಳು, ಬಾಳೆಕಾಯಿ ಮೈಸೂರು ಕ್ವಿಂಟಾಲಿಗೆ 4,000 ರಿಂದ 4,800 ರೂಪಾಯಿಗಳು, ಕದಳಿ ಕ್ವಿಂಟಾಲಿಗೆ 6,000 ರಿಂದ 7,000 ರೂಪಾಯಿಗಳು, ಗಾಳಿ ಕ್ವಿಂಟಾಲಿಗೆ 4,500 ರಿಂದ 5,500 ರೂಪಾಯಿಗಳು ಹಾಗೂ ನೇಂದ್ರ ಕ್ವಿಂಟಾಲಿಗೆ 5,000 ರಿಂದ 6,500 ರೂಪಾಯಿಗಳು. ಇವು ಮಂಗಳೂರು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಇಂದಿನ ಧಾರಣೆಗಳು. ಇದೀಗ ಮಾಲಿನಿ ಕೇಶವ ಪ್ರಸಾದ್ ಹಾಡಿರುವ ಅಮೃತ ಸೋಮೇಶ್ವರರ ಒಂದು ರಚನೆ. ರಕ್ಷಿಸುವ ವಾ.